ಒಂದು ರೈತರು ಗುಂಗೆ ಹುಳು ಅಂತ ಕರೀತಾರೆ ಅಥವಾ ವಾಟೆ ಹುಳು ಅಂತ ಕರೀತಾರೆ. ನಾವು ವೈಜ್ಞಾನಿಕವಾಗಿ ರೈನಸರಸ್ ದುಂಬಿ ಅಂತ ಕರಿತೀವಿ. ಈ ಹುಳು ಸಾಮಾನ್ಯವಾಗಿ ತಿಪ್ಪೆನಲ್ಲಿ ಉತ್ಪತ್ತಿ ಆಗುತ್ತೆ. ಆ ತಿಪ್ಪೆ ಗೊಬ್ಬರದಲ್ಲಿ ಮೊಟ್ಟೆ ಇಟ್ಟು ಮೊಟ್ಟೆಯಿಂದ ಬಂದಂತಹ ಮರಿಗಳು ಆ ತಿಪ್ಪಲ್ಲಿರುವಂತಹ ಕಸವನ್ನು ತಿಂದು ಅವು ಮರಿಗಳಾಗಿ ಅಲ್ಲಿ ಮರಿ ಹಂತದಲ್ಲಿ ಬೆಳವಣಿಗೆ ಹೊಂದ್ತಾ ಇರ್ತವೆ. ನಂತರ ಅವೇ ಮಾಡ್ತಾವೆ ಅಂತಂದ್ರೆ ಅಲ್ಲೇ ಕೋಶ ಅವಸ್ಥೆ ಹೋಗ್ತವೆ. ಈ ಒಂದು ಹಂತ ಸುಮಾರು 1-2 ತಿಂಗಳವರೆಗೂ ಆದ ನಂತರ ಆ ತಿಪ್ಪೆ ಗೊಬ್ಬರದಲ್ಲೇ ಈ ಒಂದು ರೈನಸರ್ಸ್ ದುಂಬಿಯ ಒಂದು ಮರಿ ಹುಳು ಏನಿದೆ ಅದು ಪ್ರೌಢ ಇದು ಏನು ಕೋಶಾವಸ್ಥೆಗೆ ಹೋಗ್ತದೆ. ಕೋಶಾವಸ್ಥೆ ಹೋಗಿದ ನಂತರ ಸುಮಾರು 1-3 ವಾರ ಆದ ನಂತರ ಕೋಶವನ್ನು ಹೊಡ್ಕೊಂಡು ಹೊರಗೆ ಬಂದಂತ ಒಂದು ಪ್ರೌಢ ಕೀಟ ಏನಿದೆ ಅದನ್ನ ನಾವು ದುಂಬೆ ಅಂತ ಕರಿತೀವಿ ಅಥವಾ ವಾಟೆ ಹುಳು ಅಂತ ಕರಿತೀವಿ. ರೈತರು ಗುಂಗೆ ಹುಳು ಅಂತ ಕರೀತಾರೆ. ಇದರ ಆಹಾರ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಈ 3-6 ವರ್ಷದ ತೆಂಗಿನ ಸಸಿಗಳೇನಿದೆ ಆ ಸಸಿಗಳಲ್ಲಿ ಹೋಗಿ ಆ ಲಿಂಗ ಅಂತ ಕರೀತಾರೆ, ಅದನ್ನ ಮೃದುವಾದ ಭಾಗವನ್ನ ರೈತರು ಲಿಂಗ ಅಂತ ಕರೀತಾರೆ, ಲಿಂಗವನ್ನ ಕೊರೆದು ಒಳಗಡೆ ಹೋಗಿ ತಿಂದು ಹಾನಿಯನ್ನ ಮಾಡ್ತದೆ. ಇದನ್ನ ಕಂಡಿಡ್ಕೋಬಹುದು ಹೇಗೆ ಅಂತಂದ್ರೆ ರೈತರು ಸಾಕಷ್ಟು ನೋಡಿದರೆ ಕೆಲವು ಸಂದರ್ಭದಲ್ಲಿ ಗರಿಗಳು ಕತ್ತರಿಸಿದಂಗಾಗಿ ಇಳೆಬಿದ್ದಿರ್ತವೆ, ಅದು ಒಂದು ಹಂತ. ಎರಡನೇ ಹಂತ ಹತ್ತಿರ ಹೋಗಿ ನೋಡಿದಾಗ ಈ ಎಡಮಟ್ಟೆ ಏನಿದೆ ಆ ಭಾಗದಲ್ಲಿ ಕೊರೆದು ಹಾನಿಯನ್ನು ಮಾಡಿರ್ತದೆ. ಇನ್ನೊಂದು ಹಂತ ಏನಪ್ಪ ಅಂತಂದ್ರೆ ಆಗಿನ್ನೂ ಚೆನ್ನಾಗಿ ಜಗಿದು ಈ ಹಸಿ ಪುಡಿ ಏನ್ ಬರ್ತಾ ಇರ್ತದೆ, ಇದನ್ನ ನೋಡಿದಾಗ ರೈತರು ಗೊತ್ತಾಗುತ್ತೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು. ಇದು ಸಾಕಷ್ಟು ಜನಕ್ಕೆ ಗೊತ್ತಿದೆ. ಇದನ್ನ ಕಂಡಿಡಬೇಕು ಅಂತಂದ್ರೆ ಮುಖ್ಯವಾಗಿ ಗರಿ ಎಲ್ಲೆಲ್ಲಿ ನೇತಾಡ್ತಿರ್ತವೆ ಅದು ಮೊದಲನೇ ಹಂತ. ಎರಡನೇ ಹಂತ ಹತ್ರ ಹೋಗಿ ನೋಡಿ ಅಲ್ಲಲ್ಲಿ ಹಸಿಯಾಗಿ ಪುಡಿ ಬಿದ್ದಿದೆ ಅಂತಂದ್ರೆ ಆ ಒಂದು ಪ್ರೌಢ ಕೀಟ ಲಿಂಗವನ್ನು ಕೊರೆದು ಒಳಗಡೆ ಹೋಗಿದೆ ಅಥವಾ ಒಳಗಡೆ ಇದೆ ಅಂತ ಅಂದ್ಬಿಟ್ಟು ರೈತರಿಗೊಂದು ಖಾತ್ರಿ ಆಗ್ತದೆ. ಆಮೇಲೆ ಇದನ್ನ ನಾವು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಮೊದಲನೇ ಹಂತ ಏನಪ್ಪ ಅಂತಂದ್ರೆ ತಿಪ್ಪೆಗಳೇನಿದೆ ಅದನ್ನ ಸಾಧ್ಯವಾದಷ್ಟು ತೋಟದ ಪಕ್ಕದಲ್ಲಿ ಮಾಡಬೇಡಿ ಅಂತ ರೈತರಿಗೆ ಹೇಳ್ತೀವಿ. ಯಾಕೆಂದ್ರೆ ಅಲ್ಲೇ ಉತ್ಪತ್ತಿ ಆಗುತ್ತೆ, ಪಕ್ಕದಲ್ಲೇ ಆಹಾರ ಸಿಗುತ್ತೆ. ಆ ನಿಟ್ಟಿನಲ್ಲಿ ತಿಪ್ಪೆಗಳನ್ನ ಎಷ್ಟು ಸಾಧ್ಯ ದೂರ ಮಾಡಿ ಒಂದು. ಆಮೇಲೆ ತಿಪ್ಪೆನಲ್ಲಿ ಗೊಬ್ಬರವನ್ನ ಏನ್ ತುಂಬ್ತಾ ಇರ್ತೀರಿ, ಈಗ ಜಮೀನ್ ಕೊಡಿಬೇಕೋ ಅಥವಾ ತೋಟಕ್ಕೆ ಕೊಡಿಬೇಕೋ ಎಲ್ಗೋ ಅದನ್ನ ಸಾಗಿಸುವಾಗ ಏನ್ ಮಾಡ್ತೀವಿ ನಾವು ಆ ಒಂದು ಗೊಬ್ಬರ ತೆಗೆಯುವಾಗ ಸಾಕಷ್ಟು ಈ ಬಿಳಿ ಹುಳುಗಳು ಸಿಗ್ತವೆ, ಅದನ್ನ ರೈತರು ಗೊಬ್ಬರದ ಹುಳು ಅಂತ ಕರೀತಾರೆ. ಇದನ್ನ ಏನ್ ಮಾಡ್ತಾರೆ ಇದರ ಬಗ್ಗೆ ಗೊತ್ತಿಲ್ಲದೆ ಹೋದವರು ಅದನ್ನ ತೆಗೆದು ರೋಡ್ ಗೆಸ್ತಾರೆ ಅಥವಾ ಹೊರಗಡೆ ಎಲ್ಲ ಸುಮ್ಮನೆ ಬಿಸಾಕ್ತಾರೆ. ಅದೇನಾಗುತ್ತೆ ಇನ್ನೊಂದು ತಿಪ್ಪಿಗೆ ಸೇರ್ಕೊಂಡು ಅಲ್ಲಿ ಪ್ರೌಢಕೀಟ ಆಗಿ ಹೊರಗೆ ಬರ್ತದೆ. ಆದ್ರಿಂದ ಮುಂಜಾಗ್ರತೆಯಾಗಿ ಇಲ್ಲಿ ಒಂದು ಹುಳ ಕಾಣುತ್ತೆ ಅದನ್ನ ನಾವು ಹಿಡಿದು ನಾಶ ಮಾಡಬೇಕು ಮೊದಲನೇ ಹಂತ. ಆಮೇಲೆ ಕೆಲವು ಸಂದರ್ಭದಲ್ಲಿ ಮಳೆ ಆದಾಗ ಈ ದಪ್ಪ ಒಂದು ವಾಟೆ ಹುಳು ಆ ತಲೆ ಮೇಲೆ ಕೋಡಿರ್ತದೆ. ಇದು ಬಹಳ ಸುಲಭ ಕಂಡುಹಿಡಿದ ರೀತಿ ಗೊತ್ತಿದೆ. ತಲೆ ಮೇಲೆ ಕೋಡಿರ್ತದೆ, ದೇಹ ಸ್ವಲ್ಪ ಉದ್ದಾಗಿರ್ತದೆ. ಇದನ್ನ ನಾವು ರೈನೋಸರಸ್ ದುಂಬೆ ಅಂತ ಕರಿತೇವೆ. ಇನ್ನು ಕೆಲವು ಈ ಸಗಣಿ ತಿನ್ನೋ ಅಂತ ಹುಳುಗಳಿರ್ತವೆ, ಅವು ಕೂಡ ಅದ್ರ ಮೇಲೆ ಕೂಡ ತಲೆ ಮೇಲೆ ಕೋಡಿರ್ತದೆ. ಆದ್ರೆ ಇದು ಸಗಣಿ ತಿನ್ನೋ ಹುಳ ನೋಡಕ್ಕೆ ಕೆಲವು ದುಂಡಿಗಿರ್ತದೆ, ದಪ್ಪಗಿರ್ ತುಂಡಿಗಿರ್ತದೆ. ಈ ಹುಳಿ ಏನಿದೆ ಅದು ಉದ್ದವಾಗಿರ್ತದೆ, ತಲೆ ಮೇಲೆ ಕೋಡಿರ್ತದೆ. ಇದನ್ನ ಕಂಡಿಡ್ಕೊಂಡು ರೈತರು ಎಲ್ಲಿ ಒಂದು ಹುಳ ಸಿಗುತ್ತೆ ಇದನ್ನ ನಾಶ ಮಾಡೋದು ಬಹಳ ಮುಖ್ಯ. ಆಮೇಲೆ ನಾಶ ಮಾಡೋದು ವಿಧಾನಗಳು ಏನಿದೆ ಅಂತಂದ್ರೆ ನಿಮ್ಮ ಹಂತದಲ್ಲೇ ಮಾಡಂತದ್ದು. ಮೊಟ್ಟ ಮೊದಲನೇ ಬಾರಿಗೆ ಎಲ್ಲಿ ಒಂದು ಹಸಿ ಹಸಿಯಾಗಿ ಜಗಿದ ಪುಡಿ ಬರ್ತಾ ಇದೆ ಅದರೊಳಗಡೆ ಒಂದು ಕಬ್ಬಿಣದ ರಾಡ್ ಅನ್ನು ಮಾಡ್ಕೊಂಡು ಅಥವಾ ಕೊಡೆಕಡ್ಡಿ ಅಂತ ಏನ್ ಮಾಡ್ಕೊಳ್ತದೆ ಹಾಕಿ ಒಳಗಡೆ ತೂರಿಸಿ ಹುಳವನ್ನು ಹೊರಗೆ ತೆಗೆದು ನಾಶ ಮಾಡಿದ ನಂತರ ಮತ್ತೊಂದು ಹುಳ ಹೋಗಬಾರ್ದು, ಅಂದ್ರೆ ಪ್ರೌಢ ಕೀಟ ಹೋಗಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಈಗ ಒಂದು 100 ಗ್ರಾಮ್ ಮರಳು ತಗೊಂಡ್ರೆ ಅದಕ್ಕೊಂದು ಸಮ ಪ್ರಮಾಣದಲ್ಲಿ ಈ ಕೀಟನಾಶಕಗಳು, ಈಗ ಮೆಲಥನ್ ಪುಡಿ ಇರ್ಬೋದು, ಕ್ವಿನಾಲ್ಪಾಸ್ ಪುಡಿ ಇರ್ಬೋದು, ಅಥವಾ ಸಿಗದೆ ಹೋದ್ರೆ ಕೆಲವು ದ್ರಾವಣವನ್ನೇ ಮಿಕ್ಸ್ ಮಾಡಿ ಯಾವ ರಂಧ್ರದಲ್ಲಿ ಕೊರೆದಿರ್ತದೆ ಆ ರಂಧ್ರಕ್ಕೆ ನಾವು ಸಮರ್ಪಕವಾಗಿ ತುಂಬಿದಾಗ ಇನ್ನೊಂದು ಹುಳ ಒಳಗೆ ಹೋಗದಂಗೆ ನಾವು ತಡೆಗಟ್ಟಬಹುದು. ಇದು ವಿಧಾನ. ಆಮೇಲೆ ವೈಜ್ಞಾನಿಕವಾಗಿ ಮಾಡ್ಬೇಕು ಅಂತಂದ್ರೆ ಈ ನುಸಿ ಗುಳಿಗೆ ಅಂತ ನೋಡಿ, ನ್ಯಾಪ್ತಲಿನ್ ಗುಳಿಗೆ ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ಬಟ್ಟೆ ಮಡಚಿಟ್ಟಾಗ ಆ ಒಳಗಡೆ ಈ ನುಸಿಗಳು ಹೋಗಬಾರ್ದು ಅಥವಾ ವಾಸನೆ ಬರಬಾರ್ದು ಅಂತ ಅಂದ್ಬಿಟ್ಟು ಆ ಬಿಳಿ ನುಸಿ ಗುಳಿಗಳು ಇರ್ತಾವಲ್ಲ ಅದನ್ನ ಅಲ್ಲಿ ರೈತರು ಇಟ್ಟಿರ್ತಾರೆ. ಸೊ ಅಂತವನ್ನ ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ತಗೊಂಡೋಗಿ ಎಡಮಟ್ಟ ಸಂದಿಗಳಿಗೆ ಒಂದು 5-6 ಸುತ್ತಲೂ ಇಡಂತದ್ದು ಒಂದನೇ ವಿಧಾನ. ಎರಡನೇ ವಿಧಾನ ಈ ಫೋರೇಟ್ ಅಂತ ಹರಳು ಸಿಗ್ತಿತ್ತು. ಈ ಫೋರೇಟ್ ಹರಳನ್ನ ಏನ್ ಮಾಡ್ಬೇಕು ಅಂತಂದ್ರೆ ಈ ಪ್ಲಾಸ್ಟಿಕ್ ಸ್ಯಾಚೆಟ್ ಪತ ನೋಡಿ, ಹರಳುಗಳಿಗೆ ಒಂದು 1-2 ಸ್ಪೂನ್ ಹಾಕಿ ಅದರ ರಂಧ್ರ ಮಾಡಿ ಎಡಮಟ್ಟ ಸಂದಿಗಳಿಗೆ ಇಟ್ಟರೆ ಅದೊಂದ್ರೆ ವಾಸನೆ ಉತ್ಪತ್ತಿ ಆಗ್ತಾ ಇರ್ತದೆ. ಈ ವಾಸನೆ ಉತ್ಪತ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ಈ ಹುಳುಗಳು ಹತ್ರ ಬಂದ್ರು ಕೂಡ ಅವು ಅಲ್ಲಿ ತಿಂದಂಗೆ ಅವು ಬೇರೆ ಕಡೆ ಹಾರೋಗ್ತವೆ. ಈಗ ನುಸಿಗಳಿಗೆ ಅಂತ ಏನೇ ಹೇಳಿದ್ನಲ್ಲ ಅದನ್ನಿಟ್ಟರು ಕೂಡ ಅದೇ ರೀತಿನೇ ವಾತಾವರಣ ಆಗಂತದ್ದು. ಇನ್ನು ಕೆಲವು ಸಂದರ್ಭದಲ್ಲಿ ಈ ಬೇವಿನ ಬೀಜದ ಪುಡಿ ಅಥವಾ ಬೇವಿನ ಹಿಂಡಿಯನ್ನ ಕುಟ್ಟಿ ಪುಡಿ ಮಾಡಿ ಈ ಎಡಮಟ್ಟ ಸಂಧಿ ಕುರಂಬಳೆ ಸಂಧಿಗಳಿಗೆ ಸ್ವಲ್ಪ ಉದಿಸಿದ್ರೆ ಅದು ತಿನ್ನುವಾಗ ಕಹಿ ಯಾವಾಗ ಆಗುತ್ತೆ ಅವುಗಳು ಕೂಡ ಪ್ರೌಢ ಕೀಟ ಅಲ್ಲಿಂದ ದೂರ ಹೋಗುತ್ತೆ. ಮುಖ್ಯವಾಗಿ ರೈತ ತಿಳ್ಕೋಬೇಕಾದ ಏನಪ್ಪ ಅಂತಂದ್ರೆ, ತೆಂಗಿನಲ್ಲಿ 3-6 ವರ್ಷದ ತೋಟ ಏನಿದೆ ಅಲ್ಲಿ ಅತಿಯಾಗಿ ಹಾನಿ ಮಾಡುವಂಥದ್ದು ಅಂತಂದ್ರೆ ಈ ಒಂದು ರೈನಸರ್ಸ್ ದೊಂಬಿ ಅಥವಾ ಗುಂಗೆ ಹುಳು ಅಂತ, ಅದುವೇ ಪ್ರೌಢ ಕೀಟ ಹಾನಿ ಮಾಡುವಂಥದ್ದು ಅಂತ ರೈತ ತಿಳ್ಕೋಬಹುದು. ಆಮೇಲೆ ಇದನ್ನ ನಿಯಂತ್ರಣ ಮಾಡಕ್ಕೆ ಈ ಬಕೆಟ್ ಬಲೆ ಅಂತ ಒಂದು ಸಿಗುತ್ತೆ, ಕೋಕೋ ಟ್ರಾಪ್ ಅಂತ ಕರೀತಾರೆ ಅಥವಾ ಬಕೆಟ್ ಬಲೆ ಅಂತ ಕರೀತಾರೆ. ಇದರ ಒಂದು ಕ್ರಿಯೆ ಏನಪ್ಪ ಅಂತಂದ್ರೆ, ಇದು ಆ ಒಂದು ವಾಸನೆ ಇರ್ತದೆ, ಒಂದು ಲ್ಯೂರ್ ಅಂತ ಕರೀತಾರೆ, ಆಕರ್ಷಕ ವಸ್ತು ಇರ್ತದೆ. ಬಕೆಟಿನ ತುದಿ ಭಾಗದಲ್ಲಿ ಒಂದು ಮುಚ್ಚಳ ತರ ಇರ್ತದೆ, ಅದಕ್ಕೆ ಕೆಳಗಡೆ ತೋರಿಸಿ ಅದನ್ನ ನೇತಾಕಿರ್ತಾರೆ. ಆಮೇಲೆ ಬಕೆಟ್ ಒಳಗೆ ಏನ್ ಮಾಡ್ತಾರೆ, 1-2 ಲೀಟರ್ ನೀರು ಹಾಕಿ ಅದರೊಳಗೆ ಡಿಟರ್ಜೆಂಟ್ ಪೌಡರ್ ಅಥವಾ ಕಬ್ಬಿನ ಜಲ್ಲನ ಪುಟ್ಟಿ ಪುಡಿ ಮಾಡಿ ಹಾಕಿ ಒಟ್ಟೆ ಹುಳಿ ವಾಸನೆ ಬರೋ ರೀತಿಯಲ್ಲಿ ಮಾಡಿ ಅದನ್ನ ನೆಲದ ಮಟ್ಟದಿಂದ, ಭೂಮಿಯ ಮಟ್ಟದಿಂದ 5 ಅಡಿ ಎತ್ತರದಲ್ಲಿ ಇರುವಂತೆ ನಾವು ನೇತಾಕಬೇಕು. ಎಲ್ಲಿ ಹಾಕ್ಬೇಕು ಅನ್ನೋದನ್ನ ರೈತರು ಕರೆಕ್ಟಾಗಿ ಕೇಳಿಸ್ಕೊಳ್ಳೋದಿಲ್ಲ, ತಗೊಂಡೋಗಿ ಅವ್ರ ತೋಟದಲ್ಲಿ ಕಟ್ಕೋತಾರೆ. ದಯವಿಟ್ಟು ತಿಳ್ಕೊಳ್ಳಿ, ಈ ಬಕೆಟ್ ಬಲೆ ಏನಿದೆ ಅದರಲ್ಲಿರುವಂತಹ ಆಕರ್ಷಕ ವಸ್ತು ಏನಿದೆ, ಸುಮಾರು 1 ಕಿಲೋಮೀಟರ್ ಇಂದಲೂ ಕೂಡ ಹುಳುಗಳನ್ನ ಆಕರ್ಷಣೆ ಮಾಡುತ್ತೆ. ಆದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ತೋಟದಲ್ಲಿ ಈ ಬಕೆಟ್ ಬಲೆ ಕಟ್ಟಬಾಡಿ. ಬದಲಿಗೆ ನಿಮ್ಮ ತೋಟದಿಂದ 100 ಅಡಿ ದೂರ ಅಲ್ಲಿ ಬಯಲ್ ಪ್ರದೇಶ ಇರ್ಬೋದು ಅಥವಾ ಕಾಡು ಜೊತೆ ಮರ ಇರ್ಬೋದು, ಅದಕ್ಕೆ ನೀವು ನೇತಾಕ್ಬೇಕು. ಅವಾಗ ಏನಾಗ್ತದೆ ಅಂತಂದ್ರೆ, ಯಾವಾಗ ಗಾಳಿ ಬೀಸ್ತದೆ ಆ ವಾಸನೆ ಯಾವ್ಯಾವ ಕಡೆಗೆ ಹೋಗುತ್ತೆ, ಆ ಕಡೆ ಇರುವಂತಹ ಹುಳುಗಳೆಲ್ಲ ಈ ಬಕೆಟ್ಗೆ ಬಂದು ಬೀಳ್ತವೆ. ನೀವು ನಿಮ್ಮ ತೋಟದಲ್ಲಿ ಕಟ್ಕೊಂಡು ಏನಾಗುತ್ತೆ ಅಂತಂದ್ರೆ, ನಿಮ್ ತೋಟದಲ್ಲಿ ಇರೋ ಬಂದು ಬೀಳ್ತವೆ, ಜೊತೆಗೆ ಬೇರೆ ತೋಟಗಳು ಇರುವಂತಹ ಒಂದು ಹುಳುಗಳಿಂದ ನಿಮ್ ತೋಟಕ್ಕೆ ಆಕರ್ಷಣೆ ಆಗಿ ಅವು ಬಕೆಟ್ಗೆ ಬಿದ್ದು ಬೀಳ್ಬಹುದು, ಇಲ್ಲ ನಿಮ್ ತೋಟಕ್ಕೆ ಮತ್ತೆ ಹಾನಿಯನ್ನ ಮಾಡಬಹುದು. ಹೆಚ್ಚಿನ ಭಾಗದಲ್ಲಿ ರೈತರು ಯಾರು ಅವ್ರ ತೋಟದಲ್ಲಿ ಕಟ್ಕೊಂಡಿದ್ದಾರೆ ಅವ್ರಿಗೆ ಅತಿಯಾದ ಹಾನಿಯಾಗಿದೆ. ದೂರ ಯಾರು ಕಟ್ಟಿದ್ದಾರೆ, ಸಾಕಷ್ಟು ಹುಳುಗಳು ಎಲ್ಲಾ ತೋಟವೂ ಬಂದು ಬಿದ್ದು ನಾಶವನ್ನು ಹೊಂದಿದ್ದಾರೆ. ಇಷ್ಟು ಮಾಡಿದರೆ ರೈನಸರ್ ದೊಂಬಿ ನಿಯಂತ್ರಣ ಮಾಡಬಹುದು. ಇನ್ನು ನೀವೇ ಮಾಡುವಂತ ಒಂದು ಆಕರ್ಷಕ ಒಂದು ವಿಧಾನ ಏನಪ್ಪಾ ಅಂತಂದ್ರೆ, ಈಗ ಒಂದು ಮಡಿಕೆ ಅಥವಾ ತಗಡಿನ ಡಬ್ಬ, ಆ ಡಬ್ಬದೊಳಗಡಿಕೆ ಮಾಡಿ 1-2 ಲೀಟರ್ ನೀರು ಹಾಕಿ ಅದಕ್ಕೊಂದು 1/2-1 ಕೆಜಿಯಷ್ಟು ಈ ಸಗಣಿಯನ್ನ ಬಗ್ಗಡ ತರ ಮಾಡಿಬಿಟ್ಟು ಅದರೊಳಗೆ ಮಾಡಿ ಹರಳು, ತಲೆಗೆ ಹರಳೆಣ್ಣೆ ಹಾಕ್ತಾರಲ್ಲ ಅದನ್ನ ಏನ್ ಮಾಡ್ಬೇಕು, ಕುಟ್ಟಿ ಪುಡಿ ಮಾಡಿ ಅದರೊಳಗೆ ಮಿಕ್ಸ್ ಮಾಡಿ, ಇಲ್ಲ ಹರಳು ಹಿಂಡಿ ಅದನ್ನ ಆರ ಹಾಕಿ ಇದು ಮಾಡಿ. ಏನಾಗ್ತದೆ, ಒಂದ್ ರೀತಿ ವಾಸನೆ ಉತ್ಪತ್ತಿ ಆಗಿದೆ, ಹುಳಿ ವಾಸನೆ. ಹುಳಿ ವಾಸನೆ ಉತ್ಪತ್ತಿ ಆದಾಗ ಏನಾಗ್ತದೆ, ಈ ಪ್ರೌಢ ಕೀಟಗಳು ಎಲ್ಲೆಲ್ಲಿ ಕೊರಿತಾ ಇರ್ತವೆ ಅವು ಗಾಳಿ ಬಿಸಿದಾಗ ಈ ವಾಸನೆಗೆ ಬಂದು ಆ ಒಂದು ಮರಕೆ ಒಳಗಡಿಕೆ ಅಥವಾ ಡಬ್ಬ ಏನಿಟ್ಟಿರ್ತಾರೆ ಅದು ಬಂದು ಬೀಳ್ತವೆ. ಇದು ನಿಮ್ಮಲ್ಲಿ ಮಾಡುವಂತ ವಿಧಾನ. ಇಷ್ಟು ಮಾಡಿದರೆ ರೈನಸರ್ಸ್ ದೊಂಬಿಯನ್ನ ನಿಯಂತ್ರಣ ಮಾಡಬಹುದು. ಬಹಳ ಮುಖ್ಯವಾಗಿ ಸ್ವಚ್ಛವಾಗಿ ಇಟ್ಕೋಬೇಕು. ಆಗಾಗ್ಗೆ ರೈತರು ಹೋಗಿ ನೋಡ್ತಾ ಇರಬೇಕು ಸಸಿಗಳು. ಒಂದು 8-10 ವರ್ಷ ಆದ್ಮೇಲೆ ಈ ಒಂದು ಹುಳದ ಹಾವಳಿ ಬಂದರೂ ಕೂಡ ಅತಿಯಾಗ ಹಾನಿಯನ್ನ ಇನ್ನೊಂದು ಮಾಡೋದಿಲ್ಲ. ಒಂದು ವೇಳೆ ರೈನೋಸರಸ್ ದೊಂಬಿ ಕೊರದಂತಹ ಸುಳಿ ಏನಿದೆಯಲ್ಲ, ಆ ಸುಳಿ ಹೋದ್ರೆ ಮತ್ತೊಂದು ಸುಳಿ ಬರುತ್ತಾ? ಇದು ಒಳ್ಳೆ ಪ್ರಶ್ನೆ. ಯಾಕೆಂತಂದ್ರೆ ರೈತರು ಕೂಡ ಈ ಸುಳಿ ಕೊಳೆ ರೋಗದ ಬಾಧೆಯನ್ನ ಸಾಕಷ್ಟು ಅನುಭವಿಸ್ತಿದ್ದಾರೆ. ಈ ಸುಳಿ ಕೊಳೆ ರೋಗ ಬಾಧೆ ಆಗ್ಬೇಕಾದ್ರೆ ತಾವ್ ಹೇಳ್ದಂಗೆ ಈ ರೈನೋಸರಸ್ ದೊಂಬಿ ಎಲ್ಲಿ ಕತ್ತರಿಸುತ್ತೆ ನೋಡಿ, ಅದು ಕೂಡ ಪ್ರಮುಖವಾದ ಕಾರಣ ಇರ್ತದೆ. ಯಾಕೆಂದ್ರೆ ಎಲ್ಲಿ ಕತ್ತರಿಸಿರ್ತದೆ ಅಲ್ಲಿಗೆ ಮಳೆ ನೀರು ಬಿತ್ತು ಅಂತ ಅಲ್ಲಿ ಕೊಳೆ ಶುರುವಾಗುತ್ತೆ. ಅಂತ ಸುಳಿಯನ್ನ ನೀವು ಸಲಿಸಕ್ಕಿಟ್ಟು ಅದರೊಳಗಡಿಕೆ ಈ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಒಂದು ಶಿಲೀಂದ್ರ ನಾಶಕ ಬರ್ತದೆ. ಇದನ್ನ 1 ಲೀಟರ್ ನೀರಿಗೆ 3 ಗ್ರಾಮ್ ಹಾಕ್ಬಿಟ್ಟು ಆ ದ್ರಾವಣವನ್ನು ಸುಳಿಗೂಯಿದ್ರೆ ನೀವು ಹೇಳ್ದಂಗೆ ಹೊಸ ಸುಳಿ ಮತ್ತೆ ಬರ್ತದೆ. ರೈತರು ಏನ್ ಮಾಡ್ಬೇಕು ಅಂತಂದ್ರೆ, ಯಾವಾಗ ಬರೀ ಸುಳಿ ಅಷ್ಟೇ ಒಣಗ್ತಾ ಇದೆ, ಅಕ್ಕಪಕ್ಕ ಎಲೆಗಳು ಚೆನ್ನಾಗಿದ್ದಾವೆ ಅಂತಂದಾಗ ಆ ಸುಳಿ ಕಿತ್ತರೆ ಸಲೀಸಾಕಿತ್ತರೆ ಬಂದ್ಬಿಡ್ಲಿ, ತೀರಾ ಬರ್ಲಿಲ್ಲ ಬಹಳ ಗಟ್ಟಿಯಾಗಿದೆ ಅಂತಂದಾಗ ಅದರೊಳಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಬಕೆಟ್ ಅಥವಾ ಒಂದು ಕೊಡದಷ್ಟು ನೀರನ್ನ ದಬ ದಬ ಚೆನ್ನಾಗಿ ಒಯ್ದ್ರೆ ಅಲ್ಲಿರಂತ ಒಂದು ಕೀವು ಅಥವಾ ರಸ ಏನಿದೆ ಹೊರಗೆ ಬಂದಾದ ನಂತರ ಮತ್ತೆ 1 ಲೀಟರ್ ನೀರಿಗೆ 3 ಗ್ರಾಮ್ನಂಗೆ 15 ಗ್ರಾಮ್ನಷ್ಟು ಕಾಪರ್ ಆಕ್ಸೈಡ್ ಕ್ಲೋರೈಡ್ ಏನಿದೆ ದ್ರಾವಣ ಮಾಡಿಬಿಟ್ಟು ಅದರೊಳಗೆ ಒಯ್ದ್ರೆ ಏನಾಗುತ್ತೆ, ಅಲ್ಲಿರೋ ರೋಗಾಣುಗಳೆಲ್ಲ ಸತ್ತು ಹೋಗಿ ಮತ್ತೆ ಹೊಸ ಸುಳಿ ಬರೋ ಸಾಧ್ಯತೆ ಇರ್ತದೆ. ಇನ್ನು ಕೆಲವು ಸಂದರ್ಭದಲ್ಲಿ ಸುಳಿ ಕೊಳೆ ರೋಗ ಬರ್ತದೆ, ಸುಳಿ ಕಿತ್ತು ಸಲೀಸಾಗಿ ಬರ್ತದೆ, ಎಲ್ಲೂ ಕೂಡ ಹುಳ ಕಟ್ ಮಾಡಿರೋದಿಲ್ಲ, ಕತ್ತರಿಸಿರೋದಿಲ್ಲ. ಅಂತ ಸಂದರ್ಭದಲ್ಲೂ ಕೂಡ ಇದೇ ವಿಧಾನ ಮಾಡಿ ಆಮೇಲೆ 2 ಲೀಟರ್ ಇಷ್ಟ ಒಂದು ಮಿನರಲ್ ವಾಟರ್ ಬಾಟ್ಲ್ಗಳು ಏನ್ ಸಿಗ್ತಾವಲ್ಲ ಅದಕ್ಕೆ ಒಂದು ಮುಚ್ಚಳ ಹತ್ರ ರಂಧ್ರ ಮಾಡ್ಬಿಡ್ಬೇಕು. ರಂಧ್ರ ಮಾಡಿ ಈಗ 2 ಲೀಟರ್ ನೀರು ಹಿಡಿತದೆ ಅಂತಂದ್ರೆ 6 ಗ್ರಾಮ್ನಷ್ಟು ಈ ಕಾಪರ್ ಆಕ್ಸೈಡ್ ಕ್ಲೋರೈಡ್ ಅನ್ನ ದ್ರಾವಣವನ್ನು ಚೆನ್ನಾಗಿ ಮಿಶ್ರ ಮಾಡಿ ಉಲ್ಟ ಇಟ್ಬಿಟ್ಟು ಏನಾಗುತ್ತೆ ಸುಳಿಗೆ ಅಂತಂದ್ರೆ ಕ್ರಮೇಣವಾಗಿ ಇಳ್ಕೊಂಡು ರೋಗಾಣುಗಳು ಬಂದಂಗೆಲ್ಲ ಸೊತ್ತೋಗ್ತವೆ, ಆಮೇಲೆ ಹೊಸ ಸುಳಿ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇನ್ನು ಎರಡನೇದು ಬಹಳ ಮುಖ್ಯವಾದಂತಹ ಒಂದು ಕೀಟ ಅಂತಂದ್ರೆ ಈ ಕೆಂಪು ಮೋತಿ ಹುಳು ಅಂತ. ಈ ಕೆಂಪು ಮೋತಿ ಹುಳುವಿನ ಬಾಧೆ ಯಾವಾಗ ಅಂತಂದ್ರೆ, ಯಾವಾಗ ಈ ಕಾಂಡ ಇದು ಶುರುವಾಗುತ್ತೆ, ಕಾಂಡ ಈಗ 1-2 ಅಡಿ 3 ಅಡಿ ಅಂತ ಬೆಳೆದಿರ್ತದೆ ನೋಡಿ, ಅಲ್ಲಿಂದ ಶುರುವಾಗಿ ದೊಡ್ಡ ಗಿಡಗಳು, ವಯಸ್ಸಾದ ಗಿಡಗಳಿಗೂ ಕೂಡ ಹಾನಿಯನ್ನ ಮಾಡ್ತದೆ. ಸಾಮಾನ್ಯವಾಗಿ ಯಾವಾಗ ಇದು ಆಕರ್ಷಣೆ ಆಗುತ್ತೆ ಆ ಒಂದು ಕಾಂಡಕ್ಕೆ ಅಂತಂದ್ರೆ, ನಮ್ಮ ರೈತರಿಗೆ ಒಂದು ಅಭ್ಯಾಸ ಏನಪ್ಪ ಅಂತಂದ್ರೆ, ತೋಟನ ಉಳುಮೆ ಮಾಡಬೇಕು ಎಲ್ಲಿ ಅಂತಂದ್ರೆ ಈ ಕಾಂಡದ ಬಡ್ಡೆಗೆ ಬಂದು ಉಳುಮೆ ಮಾಡ್ತಾರೆ. ಅವಾಗ ಏನಾಗುತ್ತೆ, ಉಳುಮೆ ಮಾಡುವಾಗ ಟ್ರ್ಯಾಕ್ಟರ್ ತಿರುಗಿಸುವಾಗ ಅದು ಕಾಂಡವನ್ನ ಕತ್ತರಿಸುತ್ತೆ. ಕಾಂಡ ಕತ್ತರಿಸಿದಾಗ ಏನಾಗುತ್ತೆ, ಅಲ್ಲಿಂದ ಈ ಹುಳಿ ಹೆಂಡದ ವಾಸನೆ ಯಾವಾಗ ಬರ್ತದೆ, ಅದಕ್ಕೆ ಕೆಂಪು ಮೂತಿಗಳ ಪ್ರೌಢ ಕೀಟಗಳು ಎಲ್ಲೆಲ್ಲಿಂದ ಇರೋದು ಕೂಡ ಅವು ಆಕರ್ಷಣೆ ಆಗಿ ಬಂದು ಎಲ್ಲಿ ಹಾನಿಯಾಗಿರ್ತದೆ ಕತ್ತರಿಸಿರ್ತದೆ ನೋಡಿ, ಆ ಭಾಗಕ್ಕೆ ಅದು ತಂದು ತನ್ನ ಮೊಟ್ಟೆಯನ್ನು ಇಟ್ಬಿಡ್ತದೆ. ಮೊಟ್ಟೆ ಇಟ್ಟಾದ ನಂತರ ಈ ಮರಿಗಳೇನಿದೆ ಅವು ಹೊಡ್ಕೊಂಡು ಒಳಗಡೆ ಹೊರಡ್ತು ಅಂತಂದ್ರೆ ನಿಮಗೆ ಗೊತ್ತೇ ಆಗೋದಿಲ್ಲ. ಯಾವ ಗೊತ್ತಾಗುತ್ತೆ ಅಂತಂದ್ರೆ, ಕಾಂಡದ ಮೇಲೆ ಅಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ಈ ಜಿನುಗ್ತಾ ಇರ್ತದೆ ಕೆಂಪಗೆ, ಅದೊಂದು ಸೂಚನೆ. ಆಮೇಲೆ ಗರಿಗಳೇನಿದೆ ಅವು ಅಷ್ಟು ಆರೋಗ್ಯವಾಗಿ ಕಾಣ್ತಾ ಇರೋದಿಲ್ಲ, ಅಲ್ಲದಿಲ್ಲ ಕೆಲವು ಹಳದಿ ಆಗಿರ್ತವೆ. ಅವಾಗ ನೀವು ಹತ್ತಿರ ಹೋಗಿ ನೋಡಿದಾಗ ಎಲ್ಲೆಲ್ಲಿ ಸಣ್ಣದಾಗಿ ಒಂದು ಜಿನುಗು ರೀತಿಯ ಒಂದು ದ್ರಾವಣ ಬರ್ತಾ ಇದೆ, ಅದರೊಳಗಡೆ ಒಂದು ಕಡ್ಡಿ ತಾಣ ತೋರಿಸಿದ್ರೆ ಅದು ಸಂಪೂರ್ಣ ಒಳಗಡೆ ಹೋಗ್ಬಿಡ್ತದೆ. ಯಾಕೆಂದ್ರೆ ಈ ಒಂದು ಕೆಂಪುಟಿ ಹುಳುಗಳೇನಿದೆ ಒಳಗಡೆ ಸಾಕಷ್ಟು ತಿಂದು ಒಳಗಡೆ ಟೋಲ್ ಮಾಡಿರ್ತದೆ, ಆಮೇಲೆ ಒಳಗಿನ ಒಂದು ಅಂಶ ಎಲ್ಲ ಕೊಳತೋಗಿರ್ತದೆ. ಅವಾಗ ಇನ್ನೂ ನಿಮ್ಗೆ ಒಂದು ಖಾತ್ರಿ ಆಗಬೇಕು ಅಂತಂದ್ರೆ, ಸ್ವಲ್ಪ ಕುಡ್ಡಲ್ಲಿ ಆ ಒಂದು ಜಾಗವನ್ನು ಅಗಲ ಮಾಡ್ಕೊಂಡು ಅರುಗಡಿಕಿನ ಸ್ವಲ್ಪ ನೀವು ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಸಾಕಷ್ಟು ರಂಧ್ರ ಮಾಡಿರ್ತದೆ, ಒಳಗಡೆ ಎಲ್ಲ ಹಾನಿಯಾಗಿರ್ತದೆ. ಆದ್ರೂ ಕೂಡ ತೊಗಟೆ ಮೇಲೆ ಈ ಒಂದು ಗಿಡ ನಿಂತ್ಕೊಂಡಿರ್ತದೆ. ಇದು ಕೆಂಪುಮೂತಿ ಹುಳುವಿನ ಬಾಧೆಗೆ ಮುಖ್ಯವಾದಂತಹ ಕಾರಣ. ನಾವೇ ಗಾಯ ಮಾಡ್ತೀವಿ, ಅವಾಗ ಒಂದು ಆಕರ್ಷಣೆ ಆಗ್ತದೆ ಇದೊಂದು. ಅದನ್ನ ಆಮೇಲೆ ಇದನ್ನ ನಿಯಂತ್ರಣ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಪ್ರಮುಖವಾಗಿ ಕಾಂಡದ ಮೇಲೆ ಗಾಯ ಮಾಡೋದನ್ನ ನಾವು ನಿಲ್ಲಿಸಬೇಕು ಒಂದೇದು. ಎರಡನೇ ಅಂಶ ಏನಪ್ಪ ಅಂತಂದ್ರೆ, ಅಕಸ್ಮಾತ್ ಎಲ್ಲೋ ಒಂದ್ ಕಡೆ ರಸ ತರ ಬರ್ತಾ ಇದೆ ಅಂತಂದಾಗ, ಇದು ರಸ ಸ್ವರ ರೋಗನೋ ಅಥವಾ ಇದು ಹುಳುವಿನಿಂದ ಆಗಿರುವಂತಹ ಸಮಸ್ಯೆ ಅಂತ ತಿಳ್ಕೊಂಡ್ಬಿಟ್ಟು ನಾವು ಅದಕ್ಕೆ ಒಂದು ಉಪಚಾರ ಮಾಡಬೇಕಾಗುತ್ತೆ. ಏನು ಉಪಚಾರ ಅಂತಂದ್ರೆ, ಈಗ ಒಂದು ಔಷಧಿ ಸಿಗುತ್ತೆ ಡೈಕ್ಲೋರೋವಾಸ್ ಎಂಬ ಒಂದು ಕೀಟನಾಶಕ ಅಥವಾ ಕ್ಲೋರೋಪೈರಿಪಾಸ್ ಅಥವಾ ಕ್ಯುನಾಲ್ಪಾಸ್, ಇದು ಯಾವುದೇ ಒಂದು ಕೀಟನಾಶಕವನ್ನ ಒಂದು ಲೀಟರ್ ನೀರಿಗೆ ಎರಡು ಮಿಲಿ ಹಾಕಿಬಿಟ್ಟು ಎಲ್ಲೆಲ್ಲಿ ರಂಧ್ರ ಬರ್ತಾ ಇದೆ ಆ ರಂಧ್ರದೊಳಗಡೆ ಈಗ ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ಏನಿದೆ ಅಥವಾ ಬ್ಯಾಕ್ ಪ್ಯಾಕ್ ಅಥವಾ ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ಅಂತ ಏನು ಕರಿತೀವಿ, ಅದರಲ್ಲಿ ತುಂಬಿಕೊಂಡ್ಬಿಟ್ಟು ಮುಂದಿನ ನಾದಲ್ಲಿ ಬಿಚ್ಚಿಬಿಡಿ. ನಾದ ಬಿಟ್ಬಿಟ್ಟು ಅದನ್ನ ಸೀದಾ ರಂಧ್ರದೊಳಗಡೆಗೆ ತೂರಿಸ್ಬಿಟ್ಟು ಅದನ್ನ ಒತ್ತಿದ್ರೆ ಸಾಕಷ್ಟು ಏನು ಔಷಧಿ ಒಳಗಡೆ ಹೋದಾಗ ಒಳಗಡೆ ಇರುವಂತಹ ಪ್ರೌಢ ಕೀಟ ಇರ್ಬೋದು, ಮರಿಗಳಿರ್ಬೋದು, ಕೆಲವು ಕೋಶವಶವಾಗಿರ್ತವೆ, ಅವು ಕೂಡ ಒಳಗಡೆ ಸಂಪೂರ್ಣವಾಗಿ ಸೊತ್ತೋಗ್ತವೆ. ಅದು ಒಂದ್ಸರಿ ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ಈ ರೀತಿ ಮಾಡೋದ್ನಂತ ಏನ್ ಮಾಡ್ಬೇಕು ಅಂತಂದ್ರೆ, ಈ ಜಿಗಿಟ್ ಮಣ್ಣು ಏನಿದೆ ಜಿಗಿಟ್ ಮಣ್ಣು ಮಾಡ್ಕೊಂಬಿಟ್ಟು ಎಲ್ಲೆಲ್ಲಿ ರಂಧ್ರ ಇದೆ ಕೆಳಗಡೆಯಿಂದ ಮುಚ್ಕೊಂಬರ್ಬೇಕು. ಕೆಳಗಡೆಯಿಂದ ರಂಧ್ರ ಮುಚ್ಕೊಂಬಂದು ನಂತರ ಮೇಲಿನ ಒಂದು ರಂಧ್ರ ಏನಿದೆ ಆ ರಂಧ್ರದ ಮುಖಾಂತರ ಮತ್ತೆ ಇದೇ ಕೀಟನಾಶಕವನ್ನ ದ್ರಾವಣ ಮಾಡಿ ಒಂದ್ಸರಿ 5 ಲೀಟರ್ 8 ಲೀಟರ್ ಹೀಗೆಲ್ಲ ಒಳಗಡೆ ಸಾಕಷ್ಟು ತುಂಬಿಕೊಳ್ಳುತ್ತೆ. ಯಾವಾಗ ಅಂದ್ರೆ ಅತಿಯಾಗಿ ಹಾನಿಯಾಗಿದ್ದಾವೆ. ಜಿಗಿಟ್ ಮಣ್ಣು ಮೆತ್ತರ ಏನಾಗುತ್ತೆ ಅಂತಂದ್ರೆ, ಈ ಔಷಧಿ ಹೊರಗಡೆ ಹೋಗೋದಿಲ್ಲ, ಒಳಗಡೆ ಇರ್ತದೆ. ಅವಾಗ ಇದ್ದಂತ ಪ್ರೌಢ ಕೀಟಗಳು, ಮರಿ ಕೀಟಗಳು, ಕೋಶಾವಸ್ಥೆ ಏನಿದೆ ಎಲ್ಲ ಕೂಡ ಸಂಪೂರ್ಣ ನಾಶ ಆಗುತ್ತೆ. ಇದು ಒಂದು. ಆಮೇಲೆ ಇದಕ್ಕೂ ಕೂಡ ಬಕೆಟ್ ಬಲೆ ಇದೆ. ಈಗ ನಾವು ರೈನಸರ್ಸ್ ದುಂಬಿ ನಿಯಂತ್ರಣ ಮಾಡಲಿಕ್ಕೆ ಏನ್ ಬಕೆಟ್ ಬಲೆ ಹೇಳಿದೆ, ಅದೇ ರೀತಿ ಬಕೆಟ್ ಬಲೆ ಕೂಡ ಇದೆ. ಈ ಬಕೆಟ್ ಬಲೆನ ಒಂದು ಮತ್ತೆ ಹೇಳ್ದಂಗೆ, ಇದನ್ನ ತೋಟದಿಂದ ಒಂದು 100 ಮೀಟರ್ ದೂರ ಅಂತಂದ್ರೆ ನಿಮ್ಮ ಊರಿನ ಹೊರಗಡೆ ಕೆಟ್ಟ ಲೆಕ್ಕನೆ ಅದು. ಯಾರಿಗಾದ್ರೂ ಅನುಕೂಲ ಆಗುತ್ತೆ, ಅದ್ ನಿಮ್ ತೋಟದಲ್ಲಿರೋ ಹುಳುಗಳು ಬೀಳ್ಬೇಕು ಅಂತ ಏನಿಲ್ಲ, ಎಲ್ಲೆಲ್ಲೋ ಸಾಕಷ್ಟು ಬಂದು ಅದರಲ್ಲಿ ಬಂದು ಬೀಳ್ತವೆ. ಇದಕ್ಕೂ ಕೂಡ ಬಕೆಟ್ ಬಲೆನ ಭೂಮಿ ಮಟ್ಟದಿಂದ 5-5 ಎತ್ತರದಲ್ಲಿ ನೇತಾಕ್ಬೇಕು. ಆಮೇಲೆ ಒಂದು 1-2 ತಿಂಗಳ ಹಂತದಲ್ಲಿ ಈ ಲ್ಯೂರ್ಗಳು ಹೇಗಿದೆ ಅಥವಾ ಮುಗಿದೋಗಿದೆಯಾ ಅಥವಾ ಹುಳುಗಳು ಒಳಗಡೆ ಬಿದ್ದಿದೆಯಾ ಹೋಗಿ ನೋಡಿ ಅದನ್ನ ನೀವು ಬದಲಾವಣೆ ಮಾಡಬೇಕು. ಲ್ಯೂರನ್ನು ನೀವು ಎಷ್ಟು ಬೇಗ ಬೇಗ ಬದಲಾವಣೆ ಮಾಡ್ತೀರಿ ಅಷ್ಟು ಕೂಡ ಆ ಭಾಗದಲ್ಲಿರುವಂತ ಪ್ರೌಢ ಕೀಟಗಳೆಲ್ಲ ಬಂದು ಅದು ಬಿದ್ದು ಸತ್ತೋಗ್ತವೆ. ಇದು ಗಂಡು ಹೆಣ್ಣು ಎರಡೂ ಕೂಡ ಬಂದು ಬೀಳೋದ್ರಿಂದ ರೈತರಿಗೆ ಅನೇಕ ರೀತಿಯ ಅನುಕೂಲ ಇದೆ. ಆದ್ರೆ ಬಹಳ ಮುಖ್ಯವಾಗಿ ತೋಟದಲ್ಲಿ ಹೋಗಿ ಕಟ್ಟಬೇಡಿ. ತೋಟದಲ್ಲಿ ಹೋಗಿ ಕಟ್ಟಿದ್ರೆ ಸುಮಾರು 100 ಬಟ್ಟೆಗಳನ್ನ ಒಂದೇ ಗಿಡಕ್ಕೆ ಚುಚ್ಚಿ ಇಡ್ತದೆ ಮತ್ತೆ ಅಲ್ಲೇ ಉತ್ಪತ್ತಿ ಆಗುತ್ತೆ. ಆಮೇಲೆ ರೈತರಿಗೆ ಹೇಳ್ತೀವಿ, ಈಗ ಹಾನಿ ಆಗಿದೆ, ಸಂಪೂರ್ಣ ಒಳಗಡೆ ತಿಂದು ಹಾನಿಯಾಗಿದೆ ಅಂತಂದಾಗ ರೈತರು ಏನ್ ಮಾಡ್ತಾರೆ, ಆ ಗಿಡವನ್ನು ಉದ್ದೇಶನ ಮಾಡಿ ಅಲ್ಲೇ ಬಿಟ್ಬಿಡ್ತಾರೆ. ಸಾಕಷ್ಟು ಮರಿಗಳು ಒಳಗಡೆ ಇರ್ತವೆ, ದಯವಿಟ್ಟು ತಿಳ್ಕೊಳ್ಳಿ, 4 ಗರಿ ಹಾಕ್ಬಿಟ್ಟು ಸುಟ್ಬಿಟ್ಟೆ ಅಂತ ಒಳಗಡೆ ಇರೋ ಸಾಯೋದಿಲ್ಲ. ಅದನ್ನೇ ಮಾಡ್ಬೇಕು ನೀವು, ಛಿದ್ರ ಛಿದ್ರ ಮಾಡಿ ಮೊದಲು ಮರಿಗಳೇನಿದೆ ಅದನ್ನೆಲ್ಲ ಒಂದ್ ಕಡೆ ಆಯ್ಕೆ ಮಾಡ್ಕೊಳ್ಳಿ. ಈಗ ಒಂದು ಬಕೆಟ್ ತಗೊಳ್ಳಿ, ಅದರೊಳಗೆ ಒಂದು ಸ್ವಲ್ಪ ಕೀಟನಾಶಕ ದ್ರಾವಣ ಮಾಡ್ಕೊಳ್ಳಿ. ಮರಿಗಳು ಏನ್ ಸಿಗ್ತವೆ, ಕೋಶ ಏನ್ ಸಿಗ್ತವೆ, ಪ್ರೌಢ ಕೀಟಗಳು ಏನ್ ಸಿಗ್ತವೆ ಅದನ್ನೆಲ್ಲ ಹಿಡಿದು ಹಿಡಿದು ಈ ಒಂದು ದ್ರಾವಣ ಬಿಟ್ಟು ಅದನ್ನ ನಾಶ ಮಾಡ್ಬೇಕು. ಛಿದ್ರ ಛಿದ್ರ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅದರಿಂದ ಸಂಪೂರ್ಣವಾಗಿ ಇದ್ದಂತ ಸಂತತಿಗಳೆಲ್ಲ ನಿಮಗೆ ಸಿಗ್ತವೆ. ಇಲ್ಲ ನೀವು ಉದಾಸೀನ ಮಾಡ್ತಾ ಅಂತಂದ್ರೆ ಮತ್ತೆ ಪುರೋಡ ಕೀಟ ಹೊರಗೆ ಬರ್ತದೆ, ಬಂದಾದ ನಂತರ ಮತ್ತೆ ಯಥಾ ಪ್ರಕಾರ ನಿಮ್ ತೋಟದಲ್ಲಿ ಹಾನಿಯನ್ನ ಮಾಡ್ತದೆ. ಇಷ್ಟು ಮಾಡಿದ್ರೆ ಈ ಕೆಂಪು ಮೂತಿ ಹುಳುವನ್ನ ನಾವು ನಿರ್ವಹಣೆ ಮಾಡಬಹುದು. ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ. ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಭಾನುವಾರ ಸಂಜೆಯ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನುರಿತ ತಜ್ಞರಿಂದ ಆಲೂಗೆಡ್ಡೆ ಬೇಸಾಯ ತಾಂತ್ರಿಕತೆ, ಅನುಭವಿ ಕೃಷಿಕರೊಂದಿಗೆ ಸಂವಾದ, ನೇರ ಫೋನಿನ ಕಾರ್ಯಕ್ರಮಗಳು ಈ ಸರಣಿಯ ವಿಶೇಷ. ಚಿನ್ನದ ಗೆಂಡೆ ಬಾನುಲಿ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ಗೆಲ್ಲುವ ಅವಕಾಶ. ಆಲಿಸಿ ಅನುಸರಿಸಿ. ಪ್ರತಿ ಭಾನುವಾರ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೂಡಿ ಬರುತ್ತಲಿದೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ. ಲಕ್ಷಣಗಳೇನು, ಯಾವ ತರಹ ಗುರುತಿಸಬೇಕು ಅಂತಾರೆ ಈ ಕೀಟ ಬಂದಿದೆ ಅಂತ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂತಂದ್ರೆ ಈ ರೈನಸರಸ್ ದುಂಬಿಗಾದ್ರೆ ಗರಿಗಳು ಜೋತಾಡ್ತಿರ್ತವೆ, ಆಮೇಲೆ ಎಲ್ಲೋ ಜಗಿದು ಪುಡಿ ಇರ್ತದೆ. ಇದು ಆ ರೀತಿ ಅಲ್ಲ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕಾಂಡದ ಮೇಲೆ ಎಲ್ಲೋ ಸಣ್ಣ ಸಣ್ಣ ರಂಧ್ರಗಳಾಗಿರ್ತವೆ ಅಷ್ಟೇ. ದೂರಕ್ಕೆ ನಮ್ಗೇನ್ ಅನ್ಕೋತಾರೆ ರೈತರು ಅಂತಂದ್ರೆ ಏನೋ ಕುಡ್ಲು ನಾಟಿರ್ಬೋದು ಏನೋ ಅಂತ ಅನ್ಕೋತಾರೆ. ಆದ್ರೆ ಸಣ್ಣ ಸಣ್ಣ ರಂಧ್ರದಲ್ಲಿ ಸ್ವಲ್ಪ ಪುಡಿ ಬರ್ತಾ ಇರ್ತದೆ, ಅದೊಂದು ಸೂಚನೆ. ಆಮೇಲೆ ನಾನು ಹೇಳ್ದಂಗೆ ಒಂದು ಕಪ್ಪು ದ್ರಾವಣ ಸ್ವಲ್ಪ ಬರ್ತಾ ಇರ್ತದೆ, ಸಂಪೂರ್ಣವಾಗಿ ರಸಸೋರ ರೋಗ ರೀತಿ ಇರೋದಿಲ್ಲ, ಸ್ವಲ್ಪ ದ್ರಾವಣ ಬರ್ತಾ ಇರ್ತದೆ. ಅಂಥದ್ಗೆ ಏನ್ ಮಾಡ್ಬೇಕು, ಒಂದು ಕಡ್ಡಿ ತಗೊಂಡು ರೈತರು ಒಳಗಡೆ ಚುಚ್ಚಿದ್ರೆ ಸಂಪೂರ್ಣ ಒಳಗಡೆ ಹೋಗುತ್ತೆ. ಇದು ಒಂದು ಲಕ್ಷಣ. ಎರಡನೇ ಲಕ್ಷಣ, ಯಾಕೋ ಆ ಗಿಡ ಅಕ್ಕಪಕ್ಕದ ಗಿಡಗಳಿಗೆ ಹೋಲಿಕೆ ಮಾಡಿದಾಗ ಆರೋಗ್ಯವಾಗಿ ಕಾಣಲಿಲ್ಲ. ಉದಾಹರಣೆಗೆ ಗರಿಗಳು ಹಳದಿ ಆಗ್ತಿರ್ತವೆ, ಅಲ್ಲೊಂದಿಲ್ಲದ ಹಳದಿ ಆಗ್ತಿರ್ತದೆ, ಗಿಡ ಯಾಕೋ ಮಂಕಾಗಿರುತ್ತೆ. ಇದು ಇಷ್ಟು ಲಕ್ಷಣ ನೋಡ್ಕೊಂಡ್ಬಿಟ್ರೆ ಖಂಡಿತವಾಗೂ ಆ ಗಿಡನ ಉಳಿಸಬಹುದು. ಸುಮಾರು ಅರ್ಧಕ್ಕರ್ಧ ತಿನ್ಕೊಂಡು ಹೋಗಿರುವಂತ ಮರಗಳಿಗೆಲ್ಲ ಮುಂಚೆ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟು ನೆಲೆಸಿ ಬದುಕಿಸ್ಕೊಂಡಿರುವಂತ ಉದಾಹರಣೆಗಳಿದ್ದಾವೆ. ಹೌದು, ಈಗ ಅದು ವಿಧಾನ ಜಾರಿಯಲ್ಲಿ ಇದೆಯಾ ಅಥವಾ ಆತರ ಮಾಡೋದು ಬೇಡ ಅಂತೀರಾ? ಸಾಮಾನ್ಯವಾಗಿ ಏನಾಗ್ತದೆ ಅಂತಂದ್ರೆ, ಈಗ ಇನ್ನು ಒಳ್ಳೆ ಚೆನ್ನಾಗಿ ಫಲವತ್ತಾಗಿದೆ ಗಿಡ ಅಂತ ಸಂದರ್ಭದಲ್ಲಿ ಒಳಗೆ ಏನ್ ತಿನ್ಕೊಂಡಿರ್ತದೆ ತಾವ್ ಹೇಳ್ದಂಗೆ ಅದನ್ನ ಉಳಿಸ್ಕೋಬೇಕು ಅಂತಂದ್ರೆ ಸ್ವಲ್ಪ ಅದಕ್ಕೊಂದು ಆಧಾರ ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಸಿಮೆಂಟ್ ಅನ್ನ ನೀವು ಕಲಸ್ಬಿಟ್ಟು ಒಳಗಡೆ ತುಂಬಿದ್ರೆ ಸ್ವಲ್ಪ ಸಪೋರ್ಟ್ ಸಿಗ್ತದೆ ಒಂದು. ಆದ್ರೆ ಯಾವ್ದಾರ ಜೋರ ಗಾಳಿ ಬೀಸ್ತು ಅಂತಂದ್ರೆ ಅದು ಕೂಡ ಮುರಿದೋಗುತ್ತೆ. ಅಂದ್ರೆ ನೀವು ಹೇಳ್ದಂಗೆ ಅದನ್ನು ಒಂದು ಆಧಾರ ಕೊಟ್ಕೊಂಡು ಉಳಿಸ್ಕೊಂಡು ಸ್ವಲ್ಪ ಕಾಯಿಗಳು ತಗೋಬಹುದು. ಆರಂಭದಲ್ಲೇ ಇದನ್ನ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟನಾ? ಕಷ್ಟ, ಯಾಕೆಂತಂದ್ರೆ ಇಲ್ಲಿ ಸೂಚನೆಗಳು ಕಾಂಡದ ಮೇಲೆ ಅಷ್ಟೇ ಗೊತ್ತಾಗದ್ ಬಿಟ್ರೆ ಇನ್ನ ರೈತರಿಗೆ ಬೇರೆ ಯಾವುದೇ ರೀತಿಯ ಒಂದು ಸೂಚನೆಗಳು ಇರೋದಿಲ್ಲ. ಅಂದ್ರೆ ಕುಡುಗೋಲಲ್ಲಿ ಕಚ್ ಮಾಡೋದು ಅಥವಾ ಉಳುವಾಗ ಕತ್ತರಿಸ್ದಾಗ ಮಾಡೋದನ್ನ ಮಾಡಬಾರ್ದು. ಮಾಡಬಾರ್ದು. ಹಾಗೇನಾಗುತ್ತೆ, ಆ ಮಾಡಿದ ತಕ್ಷಣ ಈ ಹುಳಿ ವಾಸನೆ ಏನ್ ಬರ್ತದೆ ಅದನ್ನ ಆಕರ್ಷಣೆಯಾಗಿ ಅವು ಇಡ್ಕೊಂಡ್ಬರ್ತವೆ. ಇನ್ನೊಂದು ಹುಳ ಈಗ ರೈತರಿಗೆ ಬಹಳ ಸಮಸ್ಯೆ ಅಂತಂದ್ರೆ ಈ ಅಲ್ಲಲ್ಲಲ್ಲಿ ರೈತರು ಅದನ್ನ ಏನಂತಾರೆ ಅಂತಂದ್ರೆ, ನಾವು ಬಿಳಿ ಉಣ್ಣೆ ಅಂತ ರೈತರು ಕರೀತಾರೆ. ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಇದನ್ನ ಬಿಳಿ ನೋಣ ಅಂತ ಕರಿತೀವಿ. ಬಿಳಿ ನೋಣ ಸಾಮಾನ್ಯವಾಗಿ ಏನಾಗಿದೆ ಅಂತಂದ್ರೆ, ಸುಮ್ಮನೆ ಎರಡನ್ನ ಮೂರು ವರ್ಷದಲ್ಲಿ ಎಲ್ಲೆಲ್ಲಿ ತೆಂಗಿನ ತೋಟಗಳಿದಾವೆ, ಸಣ್ಣ ಗಿಡ ದೊಡ್ಡ ಗಿಡ ಎಲ್ಲ ಕಡೆ ಕಪ್ಪಾಗ್ತಾ ಇದೆ. ರೂಗೋಸ್ ವೈಟ್ ಫ್ಲೈ, ರೂಗೋಸ್ ಬಿಳಿ ನೋಣ, ರೂಗೋಸ್ ವೈಟ್ ಫ್ಲೈ ಅಂತ ನಾವು ಕರಿತೀವಿ. ಇದು ಕಪ್ಪಾಗ್ತಿರೋದಕ್ಕೆ ಕಾರಣ ಕೆಲವರು ರೈತರು ಕರೆಕ್ಟ್ ನೋಡ್ಕೊಂಡಿಲ್ಲ. ಆದ್ರೆ ಕೆಲವರು ಬಹಳ ಹತ್ತದಲ್ಲಿ ಹೋಗಿ ನೋಡಿದ ಗೊತ್ತಾಗಿದೆ, ಅಲ್ಲಲ್ಲಲ್ಲಿ ಬೆಳ್ಳಿಗೆ ಒಂದ್ ರೀತಿ ಹುಳುಗಳು ಹಾರಾಟವನ್ನ ಮಾಡ್ತಾ ಇದಾವೆ. ಇದು ತಾವ್ ಹೇಳ್ದಂಗೆ ಬಿಳಿ ನೊಣ ಅಥವಾ ರೂಗೋಸ್ ಬಿಳಿ ನೊಣ ಅಂತ ಅಂದ್ಬಿಟ್ಟು ಇದು ಯಾವುದೋ ಹೊರದೇಶಗಳಿಂದ ಬಂದು ಈಗ ನಮ್ಗೆ ಹಾನಿಯನ್ನ ಶುರು ಮಾಡಿದೆ. ಇದನ್ನ ಪ್ರಾರಂಭಿಕ ಹಂತದಲ್ಲಿ ಕಣ್ಣು ಹಿಡ್ಕೊಳ್ಳೋದು ಹೇಗೆ ಅಂತಂದ್ರೆ, ಎಲೆಗಳ ಮೇಲ್ಮೈ ಏನಿದೆ ಅಡಿಯಿಂದ ಮುಡಿಯೋರ್ಗೂ ಹೇಳ್ಬೇಕು ಅಂತಂದ್ರೆ, ತಳಗಿನ ಎಳೆಗಳು, ಮಧ್ಯದ ಎಳೆಗಳು, ತುದಿ ಎಳೆಗಳು ಅಂತ ಏನ್ ಭೇದಭಾವ ಇಲ್ಲ. ಎಲ್ಲಾ ಎಲೆಗಳು ಕೂಡ ಇದು ಹೋಗಿ ಎಲೆ ಹಿಂಭಾಗದ ರಸವನ್ನು ಹೀರೋದ್ರಿಂದ ಮತ್ತೆ ಅದು ಸಿಹಿ ಅಂಟನ್ನ ಹಿಕ್ಕೆ ಆಗ್ತದೆ. ಸಿಹಿ ಅಂಟನ್ನ ಹಿಕ್ಕೆ ಯಾವಾಗ ಆಗ್ತದೆ, ಆ ಅಂಟಿಗೆ ಕೆಲವು ಇರುವೆಗಳು ಓಡಾಡಿ ಅಲ್ಲೆಲ್ಲ ಹರಡ್ಬೋದು. ಅಥವಾ ಭೂಮಿನಲ್ಲಿ ಒಂದು ಕಪ್ಪು ಬೂಸ್ಟ್ ಇದೆ, ಶಿಲೀಂಧ್ರ, ಕ್ಯಾಪ್ನೋಡಿಯಂ ಅಂತ ಅದು ಕರೀತಾರೆ ಶಿಲೀಂಧ್ರ. ಈ ಶಿಲೀಂಧ್ರ ಏನಾಗುತ್ತೆ, ಸಿಹಿ ಅಂಟಿಗೆ ಆಕರ್ಷಣೆಯಾಗಿ ಅದ ಮೇಲೆಲ್ಲ ಬೆಳ್ಕೊಳ್ಳುತ್ತೆ. ಈ ಬೆಳ್ಕೊಂಡಾದಾಗ ಏನಾಗ್ತದೆ, ಒಂದು ಎಲೆಯಿಂದ ಏನೋ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗಬೇಕು, ಅದಾಗ್ತಾ ಇಲ್ಲ. ಅವಾಗ ಏನಾಗ್ತದೆ, ಆ ಭಾಗ ಎಲ್ಲ ಒಂಥರ ಹಳಗಿ ಆಗ್ತದೆ. ಅಂತ ತಳಗಿನ ಗರಿಗಳು ಕ್ರಮೇಣವಾಗಿ ಒಣಗಿ ಸತ್ತೋಗಿ ಸಾಕಷ್ಟು ಗರಿಗಳು ಅಲ್ಲೇ ಬಿದ್ದೋಗ್ತವೆ. ಇದು ದೊಡ್ಡ ಗಿಡಗಳಿಗಾದಾಗ ಹೇಗೋ ತೊಡ್ಕೊಳ್ಳುತ್ತೆ, ಸಣ್ಣ ಗಿಡ ಆದಾಗ ಏನಾಗುತ್ತೆ, ನಾನೇ ಒಂದು ಖುದ್ದು ನೋಡಿದ್ದೇನೆ, ಒಂದು ಗಿಡಕ್ಕೆ ಮೂರಿಂದ ನಾಲ್ಕು ತಳಗಿನ ಗರಿಗಳು ಒಣಗಿ ಬಿದ್ದೋಗ್ತಾ ಇದಾವೆ. ಸಾಮಾನ್ಯವಾಗಿ ಈ ಕೆಳಗಿನ ಗರಿಗಳೇನಿದಾವೆ ಅವು ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾ ಇರ್ತವೆ. ಅಂತ ಬಿದ್ದೋದವರಿಗೆ ಏನಾಗ್ತದೆ, ಗರಿಗಳ ಸಂಖ್ಯೆ ಕಡಿಮೆ ಆಗ್ತದೆ, ಬೆಳವಣಿಗೆ ಕುಂಠಿತ ಆಗ್ತದೆ. ಆಮೇಲೆ ಮುಂದುವರೆದು ಈ ಒಂದು ಬಿಳಿ ನೊಣ ಇದರ ಹಾವಳಿ ಏನಿದೆ, ಈ ಸಣ್ಣ ಸಣ್ಣ ಈಚುಗಳು ಏನ್ ಬೆಳೆದಿದೆ ಅದ್ರ ಮೇಲೆ ಕೂಡ ಕೂತ್ಕೊಂಡು ಅಲ್ಲೆಲ್ಲ ಕಪ್ಪು ಬುಷ್ಟು ಬೆಳೆದಿರೋಂಥದ್ದು. ಆಮೇಲೆ ಎಳ್ನೀರುಗಳು, ಎಳ್ನೀರ್ ಆಲಯ ಒಂದು 6 ತಿಂಗಳು 7 ತಿಂಗಳು ಇನ್ನೇನು ಅದನ್ನ ಕಟಾವ್ ಮಾಡಬೇಕು, ಅಂಥದ್ರ ಮೇಲೆ ಹೋಗಿ ಬಿಳಿ ನೊಣ ಕೂತ್ಕೊಂಡು ಅಲ್ಲಿ ಎಲ್ಲ ಕಪ್ಪು ಬುಷ್ಟು ಬೆಳೆದಿರೋದ್ರಿಂದ ಅಂತ ಎಳ್ನೀರನ್ನ ಕತ್ತರಿಸಿ ನಾವು ಮಾರಾಟಕ್ಕಿಟ್ಟಾಗ ಬಳಕೆದಾರ ಏನಿದೆ ಅದ್ ನೋಡಿದಾಗ ಅದಕ್ಕೆ ಇಷ್ಟಪಡೋದಿಲ್ಲ. ಈ ರೀತಿ ಸಮಸ್ಯೆಯನ್ನ ಮಾಡ್ತಾ ಇದೆ. ಈಗ ನಿಯಂತ್ರಣ ಮಾಡಲೇಬೇಕು ಅಂತಂದ್ರೆ ಒಂದು ಬಹಳ ಮುಖ್ಯವಾಗಿ ತಿಳ್ಕೊಬೇಕು, ಈಗಾಗಲೇ ಈ ರೋಗಸ್ ಬಿಳಿ ನೊಣ ಏನಿದೆ ಅದ್ರ ಮೇಲೆ ಅನೇಕ ರೀತಿಯ ಈ ಪರತಂತ್ರ ಕೀಟಗಳು ಒಂದು ಚಟುವಟಿಕೆ ನಡೆಸಿ ಬಿಳಿ ನೊಣಗಳ ಹಾವಳಿಯನ್ನ ಕಡಿಮೆ ಮಾಡ್ತಾ ಇದೆ. ನಾನು ಕೂಡ ಖುದ್ದಾಗಿ ನೋಡಿದೀನಿ, ಕೋಶಗಳ ಮೇಲೆ ಮೊಟ್ಟೆ ಇಟ್ಟಿದೆ ಮತ್ತೆ ಪ್ರೌಢ ಕೀಟಗಳು ಕೂಡ ಸಾಯ್ತಾ ಇದಾವೆ. ಈ ನಿಟ್ಟಿನಲ್ಲಿ ರೈತರು ಆತಂಕ ಪಡುವಂತ ಒಂದು ಅವಶ್ಯಕತೆ ಇಲ್ಲ. ಕನಿಷ್ಠ ನಾವು ಸಿಂಪಡಣೆ ಮಾಡಲೇಬೇಕು ಅಂತಂದ್ರೆ ಸಿಂಪಡಣೆ ಮಾಡು ಕೂಡ ನಿಯಂತ್ರಣ ಮಾಡಬಹುದು. ಈಗ ತೆಂಗು ಆದ್ರಿಂದ ನಾವು ಬೇರೆ ರೀತಿಯ ಅತಿಯಾದ ಹಾನಿಕಾರಕವಾದಂತದ್ದು ಮತ್ತೆ ವಿಷಕಾರಿಯಾಗಿರುವಂತಹ ಒಂದು ಕೀಟನಾಶಕಗಳನ್ನು ನಾವು ಸಿಂಪಡಣೆ ಸಿಪ್ರಸ್ ಮಾಡೋದಿಲ್ಲ. ಬದಲಾಗಿ ಈಗ ಬೇವಿನ ಎಣ್ಣೆ ಏನ್ ಬೇವಿನ ಎಣ್ಣೆ ಏನ್ ಸಿಗುತ್ತೆ ಅದನ್ನ ತಗೊಂಡು 1 ಲೀಟರ್ ನೀರಿಗೆ 10 ಮಿಲಿ ಬೇವಿನ ಎಣ್ಣೆ ಆಮೇಲೆ 10 ಗ್ರಾಂನಷ್ಟು ಸಾಬೂನು ಇದನ್ನ ಮಿಶ್ರ ಮಾಡಿ ಜೊತೆಗೆ ಅದಕ್ಕೆ ಒಂದು 30 ಗ್ರಾಂನಷ್ಟು ಈ ಮೈದಾ ಹಿಟ್ಟು ಏನ್ ಬರ್ತದಲ್ಲ ಮೈದಾ ಹಿಟ್ಟಿನ ಪುಡಿ, ಯಾಕೆಂತಂದ್ರೆ ಗಂಜಿ ತರ ಆಗುತ್ತೆ, ಇದನ್ನ ನೀವು 30 ಮಿಲಿ ರೀತಿ ಹಾಕಿ ದ್ರಾವಣ ಮಾಡಿ ಎಲೆಗಳ ಮೇಲ್ಭಾಗ ಮತ್ತೆ ತಳಭಾಗ ಎರಡಕ್ಕೂ ಕೂಡ ಸಿಂಪಡಣೆ ಮಾಡಿ ಒಂದು ಸಾರಿ ಸಿಂಪಡಣೆ ಮಾಡಾದ 15 ದಿನ ನಂತರ ಮತ್ತೆ ಇದೇ ಸಿಂಪಡಣೆ ಮಾಡದಾದ ಸಂದರ್ಭದಲ್ಲಿ ಇದು ಖಂಡಿತವಾಗೂ ಈ ಒಂದು ಹುಳುವಿನ ಬಾಧೆಯನ್ನು ನಾವು ನಿಯಂತ್ರಣ ಮಾಡಬಹುದು. ಇದನ್ನು ನಾವು ಕೃಷಿ ಮಹಾವಿದ್ಯಾಲಯ ಕಾರ್ಯಕ್ರಮದಲ್ಲಿ ಒಂದು ಪ್ರಾಯೋಗಿಕವಾಗಿ ಮಾಡಿ ಇದನ್ನ ನಾವು ರೈತರಿಗೆ ಮನದಟ್ಟು ಮಾಡಿದ್ದೀವಿ. ಈ ರೀತಿ ಈ ಬಿಳಿ ನೊಣವನ್ನು ಕೂಡ ನಿಯಂತ್ರಣ ಮಾಡಬಹುದು. ಈ ಬೇವಿನ ಎಣ್ಣೆ ಸಿಂಪಡಣೆ ಮಾಡೋದ್ರಿಂದ ತಾವೀಗಾಗಲೇ ಹೇಳಿದ್ರಲ್ಲ ಸ್ವಾಭಾವಿಕವಾಗಿ ಈ ರೋಗೋಸ್ ವೈಟ್ ಫ್ಲೈ ಅನ್ನ ತಿಂತಾ ಇದೆ ಕೀಟಗಳು ಅಂತ, ಅದಕ್ಕೇನು ಮೊದಲೇ ಹೇಳಿದೆ. ಈಗ ಅದರ ಮೇಲೆ ಸಾಕಷ್ಟು ಪರತಂತ್ರ ಕೀಟಗಳು ಅಲ್ಲಿ ಚಟುವಟಿಕೆ ನಡೆಸ್ತಾ ಇರೋದ್ರಿಂದ ಆತಂಕ ಪಡೋ ಅವಶ್ಯಕತೆ ರೈತರಿಗಿಲ್ಲ. ಒಂದು ಈಗ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಎಲ್ಲೆಲ್ಲ ಕಪ್ಪು ಬಳ್ಕಂಬಿಟ್ಟಿದೆ, ಆ ಕಪ್ಪು ತೆಗೆದು ಹೋದ್ರೆ ವಿದ್ಯುತ್ ಸಂಸ್ಕರಣ ಕ್ರಿಯೆ ಆಗೋದಿಲ್ಲ, ಆಹಾರ ಉತ್ಪಾದನೆ ಮಾಡೋದಿಲ್ಲ ಗಿಡ. ಅಂತ ಸಂದರ್ಭದಲ್ಲಿ ಒಂದು ಸಿಂಪಡಣೆ ಬೇಕಾಗ್ತದೆ. ಈಗ ಮಳೆ ಆಯ್ತು ಅಂತಂದ್ರೆ ಕಡಿಮೆ ಆಗ್ಬಹುದು, ಆದ್ರೆ ಈಗ ಮಳೆ ಆಗ ಸಂದರ್ಭ ಕಡಿಮೆ ಆದ ಸಂದರ್ಭದಲ್ಲಿ ಒಂದು ಸಿಂಪಡಣೆ ಮಾಡಿ ಅವಶ್ಯಕತೆ ಇದೆ ಇನ್ನೊಂದು ಸಿಂಪಡಣೆ ಮಾಡಿದಾಗ ಆ ಕಪ್ಪು ಭಾಗ ಎಲ್ಲ ಹೋಗುತ್ತೆ ನೋಡಿ. ಅದರಿಂದ ಖಂಡಿತವಾಗೂ ಬಿಳಿ ನೋಣದ ಪ್ರೌಢ ಕೀಟವನ್ನು ನಿಯಂತ್ರಣ ಮಾಡಬಹುದು, ಒಂದ್ ಕಡೆ ಕಪ್ಪು ಬೂಸ್ಟನ್ನು ಕೂಡ ನಿಯಂತ್ರಣ ಮಾಡಬಹುದು. ಆದ್ರೆ ನೀವು ಏನೇ ಸಿಂಪಡಣೆ ಮಾಡಿ ಈ ಒಂದು ಪರತಂತ್ರ ಕೀಟಗಳಿಂದ ಅವು ಸ್ವಲ್ಪ ಪ್ರಮಾಣದಲ್ಲಿ ಹಾನಿಯನ್ನ ಹೊಂದೇ ಹೊಂತವೆ, ಸತ್ಯ ಸಾಯ್ತಾವ ಕೂಡ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಾವು ಅನುಕೂಲ ಹೆಚ್ಚು ಏನಾಗುತ್ತೆ ಅಂತ ಸಂದರ್ಭದಲ್ಲಿ ಬೇರೆ ರಾಸಾಯನಿಕ ಕೀಟವನ್ನು ಸಿಂಪಡಣೆ ಮಾಡೋದ್ ಬದಲು ಈ ಬೇವಿನಯುಕ್ತ ಕೀಟನಾಶಕ ಏನಿದೆ ಇದು ಪರಿಸರ ಪ್ರಿಯವಾದಂತದ್ದು, ಇದು ಸಿಂಪಡಣೆ ಮಾಡು ಕೂಡ ನಿಯಂತ್ರಣವನ್ನ ಮಾಡಬಹುದು. ಇನ್ಯಾವ ಕೀಟಗಳಿದ್ದಾವೆ? ಇನ್ನ ಇಷ್ಟೇ ಪ್ರಮುಖವಾದಂತವು. ಈಗ ಮೊದ್ಲಿಂದ ಗೊತ್ತಿರೋಂಗೆ ಈ ತೆಂಗಿನಲ್ಲಿ ಕಪ್ಪು ತಲೆ ಹುಳ ಏನಿದೆ ಅದ್ರ ಬಾಧೆ ಅಂತೂ ಎಲ್ಲಾ ಕಡೆ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಅಕಸ್ಮಾತ್ ಕಪ್ಪು ತಲೆ ಹುಳ ಕಂಡ ತಕ್ಷಣನೇ ಮೊದಲ ಏನ್ ಮಾಡ್ತಾ ಇದ್ರು, ಈ ಮಾನಕೊಟಪಸ್ ಎಂಬ ಒಂದು ಕೀಟನಾಶಕವನ್ನ ಬೇರಿದ ಮುಖಾಂತರ ಅಥವಾ ಕಾಂಡದ ಮುಖಾಂತರ ಕೊಡಲಾಗ್ತಾ ಇತ್ತು. ಈಗ ಏನಾಗ್ತದೆ, ಅದು ಸ್ವಲ್ಪ ಕಷ್ಟ ಕೆಲಸ ಆಗಿರೋದ್ರಿಂದ ನಾವು ಈ ಪರತಂತ್ರ ಕೀಟ ಗೋನಿಯೋಸಸ್ ನೆಪ್ಯಾಂಟಿಡಿಸ್ ಎಂಬ ಒಂದು ಪರತಂತ್ರ ಕೀಟ ಏನಿದೆ ಇದು ಈ ತೆಂಗಿನಲ್ಲಿ ಕಪ್ಪು ತಲೆ ಹುಳ ಏನ್ ಬರ್ತದೆ ಅದರ ಮೇಲೆ ಕುಳಿತು ಆ ಮರಿಗೆ ಮೊಟ್ಟೆಯನ್ನು ಚುಚ್ಚಿ ಹಾನಿಯನ್ನು ಮಾಡಿ ಅದನ್ನ ನಾಶ ಮಾಡ್ತಾ ಇದೆ. ಇದನ್ನ ತೋಟಗಾರಿಕೆ ಇಲಾಖೆಯಲ್ಲಿ ಉತ್ಪತ್ತಿ ಮಾಡ್ತಾರೆ, ಅಲ್ಲಿ ಲ್ಯಾಬ್ ಇದೆ ಉತ್ಪತ್ತಿ ಮಾಡ್ತಾರೆ, ಎಲ್ಲಿ ಸಮಸ್ಯೆ ಕಂಡು ಬರ್ತದೆ ಅಂತ ಸಂದರ್ಭದಲ್ಲಿ ಆ ಇಡೀ ಊರೇ ನಮ್ ತೋಟದಲ್ಲಿಲ್ಲ ನಮ್ ತೋಟಲಿಲ್ಲ ಅಂತ ಅನ್ನೋಂಗಿಲ್ಲ, ಅದು ಕಣ್ತು ಅಂತಂದ್ರೆ ಇಡೀ ತೋಟ ಇರ್ಬೋದು ಇಡೀ ಊರೇ ಇರ್ಬೋದು ಹಾಡ್ತದೆ. ಪ್ರಾರಂಭಿಕ ಹಂತದಲ್ಲೇ ಈ ಒಂದು ಪರತಂತ್ರ ಕೀಟ ಗೋನಿಯೋಸಸ್ ನೆಪ್ಯಾಂಟಿಡಿಸ್ ಅಂತ ಏನಿದೆ ಅದನ್ನ ತಂದು ಒಂದು ಗಿಡಕ್ಕೆ 20 ಪ್ರೌಢ ಕೀಟವನ್ನು ಸುಮ್ಮನೆ ಆ ಟ್ಯೂಬ್ ತೆಗೆದ್ರೆ ಸಾಕು ಅವೇ ಹಾರು ಹೋಗಿ ತೆಂಗಿನ ಕಪ್ಪುತಲ ಹುಳ ಏನಿದೆ ಅದನ್ನ ಹೋಗಿ ಅದು ಇದನ್ನು ಹಿಡಿದು ಅದನ್ನ ಮೊಟ್ಟೆ ಇಟ್ಟು ನಾಶವನ್ನು ಮಾಡ್ತದೆ. ಸೊ ಈ ರೀತಿ ಮಾಡಬೇಕು. ಇದು ಬಿಟ್ರೆ ಇನ್ನೊಂದು ರೈತರಿಗೆ ಹೇಳಕ್ ನಾನು ಇಷ್ಟಪಡೋದ್ ಅಂತಂದ್ರೆ ಗೋಡು ಗೋಡ್ ಏನಿದೆ ದಯವಿಟ್ಟು ಗೋಡನ್ನು ಯಾಕೆ ಹೊಡಿತೀರಿ ಅಂತ ಫಸ್ಟ್ ಮೊದಲು ತಿಳ್ಕೋಬೇಕು. ಇಲಾಖೆಯಲ್ಲ ತಿಳ್ಕೊಳ್ಳಿ ಅಥವಾ ವಿಜ್ಞಾನ ಜೊತೆ ಚರ್ಚೆ ಮಾಡಿ, ಗೋಡನ್ನು ಏನ್ ಹೊಡಿತಾ ಇದ್ದೀರಿ, ನಾವು ನೋಡ್ತಾ ಇದೀವಿ ಸುಮಾರು 70 ಟ್ರಾಕ್ಟರ್ ಗೋಡ್ ಹೊಡಿತಾ ಇದ್ದೀರಿ. ಮೊನ್ನೆ ಚನ್ನಪಟ್ಟಣ ತಾಲೂಕಿನಲ್ಲಿ ಮಂಚೇನಹಳ್ಳಿ ಅಂತ ಒಂದು ಹೋಗಿ ನೋಡಿದ್ರು, ಸುಮಾರು 3-4 ಅಡಿಯಷ್ಟು ಹೊಡೆದಿದ್ದಾರೆ ತೋಟಕ್ಕೆ. ಅಲ್ಲಿ ಹೋಗಿ ನೋಡಿದ್ರೆ ಮೂಲತವಾಗಿ ತೋಟನೇ ಇಲ್ಲ ರೀತಿ ಇದೆ. ಅಲ್ಲಿ ಹೋಗಿ ಆಮೇಲೆ ಕೇಳಿದಾಗ ಅವರಿಗೆ ಒಪ್ಕೊಂಡ್ರು ಗೋಡ್ ಹೊಡೆದ್ಬಿಟ್ಟಿದೀವಿ ಅಂತ. ಆಮೇಲೆ ಬಗ್ಸ್ ನೋಡಿದ್ರು 4 ಅಡಿವರೆಗೂ ಇತ್ತು. ಅವಾಗ ಏನಾಗ್ತದೆ, ಬೇರುಗಳೆಲ್ಲ ಸಾಕಷ್ಟು ಒಂಥರ ಭಾರವಾದಾಗ ಏನಾಗ್ತದೆ, ಮಣ್ಣು ಬೇರುಗಳು ಉಸಿರಾಡಲ್ಲ, ಅಲುಗಾಡಲ್ಲ. ಅಂತ ಸಂದರ್ಭದಲ್ಲಿ ನಿಮ್ಮ ತೋಟ ಸಂಪೂರ್ಣವಾಗಿ ನಾಶ ಆಗ್ತದೆ. ಯಾವ ರೀತಿ ಅಂತಂದ್ರೆ, ಒಂದು 3-4 ವರ್ಷವರೆಗೂ ಹೇಗೋ ತಡ್ಕೊಳತ್ತೆ, ನಂತರ ಗರಿಗಳೆಲ್ಲ ಜೊತೆ ಬೀಳ್ತವೆ, ಕಾಂಡದಲ್ಲೆಲ್ಲ ರಸ ಹೊಡಿತದೆ, ಆಮೇಲೆ ಒಂದು ದಿನ ಸುಳಿ ಮುರಿದೋಗಿ ಬಿದ್ದು ಮತ್ತೆ ಒಂದು ಗಿಡ ಹೋಯ್ತು ಅಂತಂದ್ರೆ ಪಕ್ಕದ ಗಿಡನೂ ಹೋಗ್ತಾ ಇದೆ. ಆದ್ರಿಂದ ಗೋಡೆ ಏನಿದೆ ತುಂಬಾ ಉತ್ಕೃಷ್ಟವಾಗಿದ್ರೆ, ಒಂದು ಎಕರೆಗೆ 3-4 ಟ್ರಾಕ್ಟರ್ಸ್ ಅನ್ನ ತೆಳುವಾಗಿ ಹರಡಿ ಮಣ್ಣಿನಲ್ಲಿ ಒಂದಡಿ ಆಳಕ್ಕೆ ಅದನ್ನ ಒಳಗೆ ಸೇರಿಸಿದ್ರೆ ಅದು ಒಂದು ಉತ್ಕೃಷ್ಟವಾದಂತ ಗೊಬ್ಬರ ಆಗ್ತದೆ. ಜೊತೆಗೆ ಯಾವಾಗ ಮಳೆ ಬೀಳುತ್ತೆ ನೀರನ್ನ ಹಿಡಿದಿಡುವಂತ ಶಕ್ತಿ ಬರ್ತದೆ, ಹೊರತು ಅದನ್ನ ಸಂಪೂರ್ಣವಾಗಿ ನಿಮ್ಮ ತೋಟದಲ್ಲೇ ಹಾಕಿ ಮುಚ್ಚಿ ನಿಮ್ಮ ತೋಟವನ್ನ ಕಳ್ಕೊಬೇಡಿ. ಗೋಡ್ ಚೆನ್ನಾಗಿದ್ರೆ ಏನ್ ಮಾಡಿ, ಒಂದ್ ಕಡೆ ಶೇಖರಣೆ ಮಾಡ್ಕೊಳ್ಳಿ, ಪ್ರತಿ ವರ್ಷನೂ ಕೂಡ 2-3 ಮಂಕರಿಯನ್ನ ಹಾಕಿ. ಆಮೇಲೆ ಗೊಬ್ಬರ ಹಾಕರು ನಾವು ನೋಡಿದೀವಿ, ಗೊಬ್ಬರ ಹಾಕರು ತೆಂಗಿನ ಕಾಂಡದಿಂದ ಅಂದ್ರೆ ಬುಡದಿಂದ ಒಂದು 5-6 ಅಡಿ ದೂರದಲ್ಲಿ 1/2 ಅಡಿ ಆಳ ಮಾಡಿ ಪಾತಿ ಮಾಡಿ ಅದರೊಳಗೆ ಹಾಕಿ ಮುಚ್ಚಬೇಕು, ಹೊರತು 2-3 ಅಡಿ ಅದ ಹತ್ತಿರಕ್ಕೆ ಹೋಗಿ ಅದ್ರ ಬೇರೆ ಕತ್ತರಿಸಿ ಅಲ್ಲೆಲ್ಲ ಹಾನಿ ಮಾಡಬಾರ್ದು. ಆಮೇಲೆ ಬುಡದವರೆಗೂ ಉಳುಮೆ ಮಾಡಲೇಬಾರದು. 5-6 ಅಡಿ ಏನಿದೆ ದಯವಿಟ್ಟು ಉಳುಮೆ ಮಾಡಬೇಡಿ. ಅಲ್ಲಿರೋಂತ ಬೇರುಗಳು ಆ ಒಂದು ಗಿಡ ಸದೃಢವಾಗಿ ನಿಲ್ಲಕ್ಕೆ ಅದು ಸಹಕಾರಿಯಾಗಿರೋದು, ಅಥವಾ ಸಪೋರ್ಟ್ ಮಾಡೋಂತ ಬೇರುಗಳು ಬಿಟ್ರೆ ಹೀರ್ಕೊಳ್ಳುವಂತ ಬೇರುಗಳೇನಿದೆ ಕಾಂಡದಿಂದ ಒಂದು 5-6 ಅಡಿ ದೂರದಲ್ಲಿದ್ದಾವೆ. ಒಂದ್ ಪಕ್ಷ ಅವು ಕತ್ತರಿಸಿದ್ರು ಕೂಡ ಮತ್ತೆ ಚಿಗುರುವಂತ ಶಕ್ತಿ ಇದೆ. ದಯವಿಟ್ಟು ಈ ರೀತಿ ಮಾಡಿ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಅಲ್ಲಿ ಬಿದ್ದಂತ ಗರಿಗಳು, ಕುರಂಬಳೆ ಇರ್ಬೋದು, ಎಡಮಟ್ಟೆ ಇರ್ಬೋದು, ಸೋಗೆ ಏನಿದೆ ಎಲ್ಲ ಕತ್ತರಿಸಿ ಅದ್ರ 5 ಅಡಿ ಸುತ್ತಲೂ ಹೊದಿಕೆ ಮಾಡಿ. ಅವಾಗ ಏನಾಗುತ್ತೆ, ಅದು ಕರಗಿ ಅಲ್ಲಿರುವಂತ ಒಂದು ಪೋಷಕಾಂಶ ಏನಿದೆ ಪೊಟ್ಯಾಶ್ ಅಂಶ ಇರ್ತದೆ ಅದು ಕರಗಿ ಕರಗಿ ಕ್ರಮೇಣವಾಗಿ ನಿಮ್ ಭೂಮಿಗೆ ಸೇರ್ಕೊಳ್ತದೆ. ಒಂದು ಎರಡನೇದಾಗಿ ಸಾಕಷ್ಟು ಎರೆಹುಳುಗಳು ಮತ್ತೆ ಕೆಲವು ಉಪಯುಕ್ತವಾದಂತಹ ಸೂಕ್ಷ್ಮ ಜೀವಾಣುಗಳು ಅಲ್ಲಲ್ಲಿ ಉತ್ಪತ್ತಿ ಆಗೋದ್ರಿಂದ ನಿಮ್ಮ ಬೇರು ಸದಾ ಆರೋಗ್ಯವಾಗಿರ್ತದೆ. ಮತ್ತೆ ಏನೇ ಗೊಬ್ಬರ ಕೊಟ್ಟರು ಕೂಡ ಹೀರ್ಕೊಳ್ಳಕ್ಕೆ ಸದಾ ಅದು ರೆಡಿ ಇರ್ತದೆ. ಎರೆಹುಳನ್ ಗೊಬ್ಬರನ ಹಾಕ್ಬೋದು, ಎರೆಹುಳು ಗೊಬ್ಬರ ಹಾಕ್ಬೋದು, ಚಿಪ್ಪೆ ಗೊಬ್ಬರ ಹಾಕ್ಬೋದು, ನೀ ಯಾವುದೇ ಗೊಬ್ಬರ ಹಾಕಿ ಬೇವಿನ ಹಿಂಡಿ ಹಾಕಿ. ಮತ್ತೆ ಕೆಲವರು ಪ್ರಶ್ನೆ ಕೇಳಿದ್ರು ಮೊನ್ನೆ, ಈ ಕೋಳಿ ಗೊಬ್ಬರ ಹಾಕ್ಬೋದಾ ಅಂತ. ನೋಡಿ, ಕೋಳಿ ಗೊಬ್ಬರನ ಹಾಕ್ಬೋದು, ಆದ್ರೆ ಅದು ತಂದು ಒಂದು 3 ತಿಂಗಳು ಒಂದ್ ಕಡೆ ಇಟ್ಟು ಅದಕ್ಕೆ ನೀರು ಬಿಟ್ಟು ಬಿಟ್ಟು ಅದರಲ್ಲಿರೋಂತ ಒಂದು ಯೂರಿಕ್ ಆಸಿಡ್ ಏನಿದೆ ಅದು ಕ್ರಮೇಣ ಕಡಿಮೆ ಆದ ನಂತರ ನೀವು ಅದಕ್ಕೆ ನೀವು ಹಾಕ್ಬೋದು, ಹೊರತು ತಗೊಂಡೋಗಿ ನೇರವಾಗಿ ಹಾಕ್ತು ಅಂತ ಕಣ ಬೇರ್ ಸತ್ತೋಗ್ಬಿಡ್ತದೆ. ಬೇರ್ ಸತ್ತೋಯ್ತು ಅಂತಂದ್ರೆ ಗಿಡ ಗದ್ದೆ ಕ್ರಮೇಣವಾಗಿ ಅದು ಕೂಡ ಸತ್ತೋಗುತ್ತೆ. ಆ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಮಾಡ್ಬೇಕು ಅಂತಂದ್ರೆ, ಈಗ ಇಲಾಖೆಗಳಿದ್ದಾವೆ, ವಿಜ್ಞಾನಿಗಳಿದ್ದಾರೆ, ಅವ್ರ ಸಂಪರ್ಕ ತಿಳ್ಕೊಳ್ಳಿ, ನಂತರ ನೀವು ಮಾಡೋದು ಒಳ್ಳೇದು. ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ. ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಭಾನುವಾರ ಸಂಜೆಯ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನುರಿತ ತಜ್ಞರಿಂದ ಆಲೂಗೆಡ್ಡೆ ಬೇಸಾಯ ತಾಂತ್ರಿಕತೆ, ಅನುಭವಿ ಕೃಷಿಕರೊಂದಿಗೆ ಸಂವಾದ, ನೇರ ಫೋನ್ ಇನ್ ಕಾರ್ಯಕ್ರಮಗಳು ಈ ಸರಣಿಯ ವಿಶೇಷ. ಚಿನ್ನದ ಗೆಂಡೆ ಬಾನುಲಿ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ಗೆಲ್ಲುವ ಅವಕಾಶ. ಆಲಿಸಿ ಅನುಸರಿಸಿ. ಪ್ರತಿ ಭಾನುವಾರ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೂಡಿಬರುತ್ತಲಿದೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ. ನಿಮ್ಮ ಹತ್ರ ಎರೆಹುಳು ಗೊಬ್ಬರ ಅಥವಾ ಎರೆಹುಳು ಏನಾದ್ರು ಸಿಗ್ತಾ ಇದೆಯಾ? ಇದು ಬಹಳ ಒಂದು ನಮಗೆ ಅನುಕೂಲ ಆದಂತ ಪ್ರಶ್ನೆ. ನಮ್ಮ ಕೃಷಿ ಮಹಾವಿದ್ಯಾಲಯಕ್ಕೆ, ನಾವು ಕೃಷಿ ಮಹಾವಿದ್ಯಾಲಯದಲ್ಲಿ ಕೃಷಿ ಮಹಾವಿದ್ಯಾಲಯ ಕಾರ್ಯಕ್ರಮ ಏನಿದೆ ಅಲ್ಲಿ ಸಾಕಷ್ಟು ಎರೆ ಗೊಬ್ಬರನ್ನು ಉತ್ಪಾದನೆ ಮಾಡ್ತಾ ಇದೀವಿ ಮತ್ತು ಸಾಕಷ್ಟು ಎರೆಹುಳನ್ನು ಕೂಡ ಉತ್ಪತ್ತಿ ಮಾಡ್ತಾ ಇದೀವಿ. ಈಗ ನಾವು ಎರೆಹುಳನ್ನು ಮಾರಾಟ ಕೂಡ ಮಾಡ್ತಾ ಇದೀವಿ. 1 ಕೆಜಿಗೆ ಸುಮಾರು 400 ರೂಪಾಯಿ ನಂಗೆ ನಾವು ಮಾರಾಟ ಮಾಡ್ತಾ ಇದೀವಿ. ಬಹಳ ಉತ್ಕೃಷ್ಟವಾದಂತಹ ಒಂದು ಇದನ್ನ ಪದ್ಧತಿಯನ್ನು ಮಾಡ್ತಾ ಇದೀವಿ. ಆಮೇಲೆ ಈ ಎರೆಹುಳಿನ ಗೊಬ್ಬರ ಬೇಕು ಅಂತಂದ್ರೆ 1 ಕೆಜಿಗೆ 10 ರೂಪಾಯಿ ಈ ರೀತಿಯಲ್ಲಿ ನಾವು ಮಾರಾಟ ಕೂಡ ಮಾಡ್ತಾ ಇದೀವಿ. ನಮ್ಮ ಕೃಷಿ ಮಹಾವಿದ್ಯಾಲಯಕ್ಕೆ ನೀವು ಭೇಟಿ ಮಾಡಿ ಖುದ್ದು ತಾವೇ ನೋಡಿ ಖರೀದಿ ಕೂಡ ಮಾಡ್ಕೊಂಡು ಹೋಗ್ಬೋದು. ತೋಟವನ್ನ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ಗೋಡ್ ಹಾಕ್ಬೇಕು, ಉಳುಮೆ ಮಾಡಬೇಕು ಅನ್ನೋದು ಲಾಗಾಯತ್ತಿಂದ ಬಂದಿರುವಂತ ಪದ್ಧತಿ. ಹೌದು, ಅಂದ್ರೆ ತಾವೀಗ ಹೇಳ್ತಾ ಇದ್ದೀರಿ ಉಳುಮೆ ಮಾಡುವಾಗ ಎಚ್ಚರಿಕೆ ಇರಲಿ, ಗೋಡ್ ಅನ್ನ ವಿಪರೀತ ಹೊಡಿಬೇಡಿ ಅಂತ. ಹೌದು, ಇನ್ನೇನಾದ್ರೂ ಇದೆಯಾ ಮುಂಜಾಗ್ರತೆ ಮುನ್ನೆಚ್ಚರಿಕೆ? ಗೋಡ್ ಹೊಡಿಬೇಡಿ ಅಂದ್ರೆ ಪ್ರತಿ ವರ್ಷನೂ ಸ್ವಲ್ಪ ಹಾಕಳಿ ಅಂತ ಹೇಳ್ತೀವಿ. ಆಮೇಲೆ ಹಸಿರೆಳೆ ಗೊಬ್ಬರ ಸುಮಾರು ಜನ ಹಾಕೋದೇ ಇಲ್ಲ. ಈಗ ಹಸಿರೆಳೆ ಗೊಬ್ಬರ ಬಹಳ ಮುಖ್ಯ ನೋಡಿ, ಮಳೆ ಆದ ತಕ್ಷಣ ಒಂದ್ಸರಿ ಹಸಿರೆಳೆ ಗೊಬ್ಬರ ಪ್ರತಿ ವರ್ಷನೂ ಹಾಕಲೇಬೇಕು. ಯಾವಾಗಲೂ ಒಂದ್ಸರಿ 1-2 ಮಕ್ಕಳು ತಿಪ್ಪೆ ಗೊಬ್ಬರ ಹಾಕಿದ್ರೆ ಏನು ಉಪಯೋಗ ಆಗಲ್ಲ. ತಿಪ್ಪೆ ಗೊಬ್ಬರದಲ್ಲಿ ಏನಿದೆ, ಸ್ವಲ್ಪ ಅಲ್ಪ ಸ್ವಲ್ಪ ಪೋಷಕಾಂಶಗಳಿರ್ಬೋದು. ಆದರೆ ಹೆಚ್ಚಿನದಾಗಿ ಅದರಿಂದ ಅನುಕೂಲ ಏನಪ್ಪಾ ಅಂತಂದ್ರೆ, ಕೆಲವು ಉಪಯುಕ್ತವಾದ ಸೂಕ್ಷ್ಮ ಜೀವನಗಳಿದ್ದಾವೆ, ಕೆಲವು ಸಣ್ಣ ಪುಟ್ಟ ಲಘು ಪೋಷಕಾಂಶಗಳು ಸಿಗ್ತವೆ. ಆದ್ರೆ ಹಸಿರೆಳೆ ಗೊಬ್ಬರ ಏನಿದೆ, ನೀವು ತೆಂಗಿನ ಮಧ್ಯೆ ಬೆಳೆದು ಉದಾಹರಣೆಗೆ ಸೆಣಬಾಗ್ತಿದೆ, ಒಂದೆರಡು ತಿಂಗಳು ಬಿಟ್ಬಿಡಿ, ಹೂ ಹಾಕಿದ ಮೊದಲು ಅದನ್ನ ಮಣ್ಣೊಳಗೆ ಸೇರಿಸ್ಬಿಟ್ರೆ ಬಹಳ ಉತ್ಕೃಷ್ಟವಾದ ಹಸಿರೆ ಗೊಬ್ಬರ ನೀವು ಕೊಟ್ಟಂಗಾಗ್ತದೆ. ಆಮೇಲೆ ನಾವು ತೋಟದಲ್ಲಿ ಏನು ಬೆಳೆಯಲ್ಲ ನಾವು ಹಾಗೆ ಬಿಡ್ತೀವಿ ಅಂತಾರಲ್ಲ, ಅಂತ ನಾವು ನಮ್ಮ ಸಲಹೆ ಏನಪ್ಪ ಅಂತಂದ್ರೆ, ತೊಗರಿ ಹಾಕಿ, ಬಿಆರ್ಜಿ ಒಂದು ಅಂತ ತೊಗರಿ ಬರ್ತದೆ, ತೊಗರಿ ಹಾಕ್ಬಿಟ್ಟು ಬಿಟ್ಬಿಡಿ, ಸಾಕಷ್ಟು ಎಲೆಗಳು ಭೂಮಿ ಸೇರ್ಕೊಳ್ತದೆ. ಆಮೇಲೆ ಬೇರೆ ಸಾರ್ವಜನಿಕದ ಗಂಟೆ ಏನಿದೆ ಅದ್ರಲ್ಲಿ ಸಾರ್ವಜನಿಕ ಅಂಶ ಸಿಗ್ತದೆ. ಆಮೇಲೆ ಕಡ್ಡಿಗಳೇನ್ ಉಳಿತಾವಲ್ಲ ಕಟಾವು ಮಾಡಿದ್ಮೇಲೆ ಅದನ್ನ ಅಲ್ಲೆಲ್ಲ ಸೇರಿಸ್ಬಿಡಿ. ಕನಿಷ್ಠ ನೀವು ಈ ತರ ಮಾಡಿದ್ರೆ ನಿಮ್ ತೋಟ ಚೆನ್ನಾಗಿರ್ತದೆ. ಆಮೇಲೆ ಕೆಲವು ಜೋಳ ಬೆಳಿತೀನಿ ಅಂತಾರೆ, ಈಗ ಬೇರೆ ಜಮೀನೇ ಇಲ್ಲ ಜೋಳ ಬೆಳಿಬೇಕು ನಮ್ಗೆ ದನಗಳಿಗೆ ಮೇವು ಅಂತಾರೆ, ಬೆಳೀರಿ. ಆದ್ರೆ ಒಂದ್ ಐದಾರಡಿ ಬಿಟ್ಟು ಮಧ್ಯೆ ಬೆಳಕಳಿ, ಜೋಳ ಆದ್ಮೇಲೆ ಯಾವ್ದಾದ್ರೆ ಒಂದು ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳೆದಾಗ ಮತ್ತೆ ಆ ಭೂಮಿಗೆ ಒಂದು ಫಲವತ್ತತೆ ಬರ್ತದೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ಆದ್ರೆ ಡಾಕ್ಟರ್ ಬಸವರಾಜ್ ಅವರ ಸಂಪರ್ಕ ಮಾಡೋದಕ್ಕೆ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ಆಯ್ತು ಹೇಳ್ತೀನಿ ಸರ್, 9449005746. ಇನ್ನೊಮ್ಮೆ ಹೇಳ್ತೀನಿ, 9449005746. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. ಆಯ್ತು, 9449005746. ಒಳ್ಳೇದು ಡಾಕ್ಟರ್ ಬಸವರಾಜ್ ಅವರೇ, ಇದುವರೆಗೂ ಕೂಡ ತೆಂಗಿನ ಕೀಟಗಳ ಸಮಗ್ರ ಹತೋಟಿ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇದು ಇಂದಿನ ಕಿಸಾನ್ ವಾಣಿ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಗೋಕುಲವಾಣಿ, ಪಶುವೈದ್ಯಕೀಯ ವಿಜ್ಞಾನ ಹಾಗೂ ಪಶುಪಾಲನೆ ಕುರಿತ ಬಾನುಲಿ ಸರಣಿ, ಪಶುಪಾಲನೆಯಲ್ಲಿ ಜೈವಿಕ ತಂತ್ರಜ್ಞಾನದ ಬಳಕೆ ಕುರಿತು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾ ಡಿ ರಮೇಶ್ ಹಾಗೂ ಡಾ ಎಂಕೆ ವಿನೂತನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು.